ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ನಾರಾಯಣ ಪರಮಾತ್ಮ ಎಲ್ಲರಲ್ಲೂ ಇದ್ದಾನೆ ಅಂತನೋ ಮಾತನ್ನು ಕೇಳಿಕೊಂಡು ದುಷ್ಟ ಸಹವಾಸ ಮಾಡಿದಾಗ, ದುಷ್ಟರನ್ನು ಕೂಡ ನಾವು ಹತ್ತಿರಕ್ಕೆ ಸೇರಿಸಿಕೊಂಡಾಗ ಅಪಾಯಕ್ಕೆ ಗುರಿಯಾಗುವ ಸಂಭವ ಇದೆಯೇ ಅಂತನ್ನೋದನ್ನು ತಿಳಿಸೋದಕ್ಕೋಸ್ಕರ ಶ್ರೀರಾಮಕೃಷ್ಣರೇ ಮುಂದೆ ಇನ್ನೂ ವಿಸ್ತಾರವಾಗಿ ವಿವರಿಸ್ತಾರೆ. ಶಾಸ್ತ್ರದಲ್ಲಿ ಹೇಳಿದೆ, ಆಪೋ ನಾರಾಯಣ, ನೀರು ಭಗವಂತನ ಒಂದು ರೂಪ ಅಂತ. ನೀರು ಕೂಡ ಭಗವಂತನ ಒಂದು ರೂಪ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಆದರೆ ಕೆಲವು ನೀರು ಪೂಜೆಗೆ ಅರ್ಹವಾಗಿದೆ, ಇನ್ನು ಕೆಲವು ಮುಖ ತೊಳೆಯುವುದಕ್ಕೆ ಮಾತ್ರ, ಮತ್ತೆ ಕೆಲವು ಮೊಸರೆ ತಿಕ್ಕೋದಕ್ಕೆ ಮಾತ್ರ, ಮತ್ತೂ ಕೆಲವು ನೀರಿದೆ ಅದು ಬಟ್ಟೆ ಒಗೆಯೋದಕ್ಕೆ ಮಾತ್ರ. ಈ ಮುಖ ತೊಳೆಯುವ ನೀರನ್ನ, ಮೊಸರೆ ತೊಳೆಯುವ ನೀರನ್ನ, ಬಟ್ಟೆ ಒಯ್ಯೋದಕ್ಕೆ ಉಪಯೋಗಿಸಬಹುದಾದಂತಹ ನೀರನ್ನ ಕುಡಿಯೋದಕ್ಕಾಗಲಿ ದೇವರ ಪೂಜೆಗಾಗಲಿ ಉಪಯೋಗಿಸಕ್ಕಾಗೋದಿಲ್ಲ. ಹಾಗೇನೇನೆ ಭಗವಂತ ಎಲ್ಲರ ಹೃದಯದಲ್ಲೂ ಇದ್ದಾನೆ, ಸಾಧುಗಳ ಹೃದಯದಲ್ಲೂ ಇದ್ದಾನೆ, ಅಸಾಧುಗಳ ಹೃದಯದಲ್ಲೂ ಇದ್ದಾನೆ, ಭಕ್ತರ ಹೃದಯದಲ್ಲೂ ಇದ್ದಾನೆ, ಅಭಕ್ತರ ಹೃದಯದಲ್ಲೂ ಇದ್ದಾನೆ, ಎಲ್ಲರಲ್ಲೂ ಇದ್ದಾನೆ. ಆದರೆ ಅಸಾಧು, ಅಭಕ್ತ, ದುಷ್ಟ ಇವರೊಡನೆ ವ್ಯವಹರಿಸಕೂಡದು. ಶ್ರೀರಾಮಕೃಷ್ಣ ಹೇಳ್ತಾರೆ, ವ್ಯವಹರಿಸಕೂಡದು, ಯಾವುದೇ ಬಗೆಯ ಸಂಪರ್ಕವನ್ನು ಇಟ್ಕೊಳ್ಳಕೂಡದು, ಸ್ನೇಹ ಬೆಳೆಸಕೂಡದು. ಕೆಲವರೊಡನೆ ಕೇವಲ ಒಂದೆರಡು ಮಾತುಕತೆ ಆಡಬಹುದು, ಆದರೆ ಇನ್ನು ಕೆಲವರೊಡನೆ ಹಾಗೂ ಮಾಡಕೂಡದು. ಅಂಥವರಿಂದ ಬಹಳ ದೂರದಲ್ಲೇ ಇದ್ದು ಬಿಡಬೇಕು. ಎಷ್ಟು ನೇರವಾಗಿ ಹೇಳ್ಕೊಟ್ಟಿದ್ದಾರೆ. ನಮ್ಮಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಮುನ್ನಡೆಯುವ ಸಂದರ್ಭದಲ್ಲಿ ಮಧ್ಯ ಮಧ್ಯೆ ಬಿದ್ದೋಗುವುದು ಯಾತಕ್ಕೆ ಅಂತ ಹೇಳಿದ್ರೆ ಸಹವಾಸ ದೋಷ. ಹಿತಶತ್ರುಗಳು ತರದವಿರ್ತಾರೆ, ಅವರು ಇನ್ನೂ ಭಯಂಕರ. ಈ ನೇರವಾಗಿ ದುಷ್ಟರಾಗಿರ್ತಾರಲ್ಲ, ಅವರಿಗಿಂತಲೂ ಭಯಂಕರ ಯಾರಪ್ಪ ಅಂದ್ರೆ ಹಿತಶತ್ರುಗಳು. ಹಿತವರಂತೆ ಕಾಣಿಸಿಕೊಳ್ತಾರೆ, ಅವರ ಪ್ರತಿಯೊಂದು ಒಡನಾಟವೂ ಕೂಡ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಮಣ್ಣು ಮುಕ್ಕಿಸಿ ಬಿಟ್ಟಿರುತ್ತದೆ. ಅಂಥವ್ರನ್ನ ಹಿತಶತ್ರುಗಳು ಅಂತ ಕರೆಯೋದು. ಆದ್ರಿಂದ ಈ ಬಗೆಯ ಆಧ್ಯಾತ್ಮಿಕ ಜೀವನಕ್ಕೆ ವಿರುದ್ಧವಾಗಿ ವರ್ತಿಸತಕ್ಕಂತಹ ಜನಗಳನ್ನ ಅಥವಾ ದುಷ್ಟರನ್ನ, ಅಸಾಧುಗಳನ್ನ, ಅಭಕ್ತರನ್ನ ದೂರದಲ್ಲಿಟ್ಟಿರಬೇಕು ಅನ್ನುವ ಮಾತನ್ನ ನಾವು ಶ್ರೀರಾಮಕೃಷ್ಣರಲ್ಲಿ ಹೇಗೆ ಇವತ್ತು ಕೇಳಿದ್ವೋ ಅದನ್ನ ಪುರಂದರದಾಸರು ಅವತ್ತೇ ಬಹಳ ಸ್ವಾರಸ್ಯವಾಗಿ ಹೇಳಿದ್ದಾರೆ. ಎನಗೋ ಆಣೆ ರಂಗ ನಿನಗೋ ಆಣೆ, ಎನಗೋ ನಿನಗೋ ಇಬ್ಬರಿಗೂ ನಿನ್ನ ಭಕ್ತರಾಣೆ. ಎನಗೋ ಆಣೆ ರಂಗ ನಿನಗೋ ಆಣೆ, ಎನಗೋ ನಿನಗೋ ಇಬ್ಬರಿಗೂ ನಿನ್ನ ಭಕ್ತರಾಣೆ. ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆ ನಗೆ ಆಣೆ, ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆ ನಗೆ ಆಣೆ. ರಂಗ ಎನ್ನ ನೀ ಕೈ ಬಿಟ್ಟು ಹೋದರೆ ನಿನಗೆ ಆಣೆ, ಎನ್ನ ನೀ ಕೈ ಬಿಟ್ಟು ಹೋದರೆ ನಿನಗೆ ಆಣೆ. ಎನಗೋ ಆಣೆ ರಂಗ ನಿನಗೋ ಆಣೇ. ಒಬ್ಬರಿಗೂ ನಿನ್ನ ಭಕ್ತರಾಣೆ. ತನು ಮನಧನದಲ್ಲಿ ವಂಚಕನಾದರೆ ಯನಗೆ ಆಣೆ, ತನು ಮನಧನದಲ್ಲಿ ವಂಚಕನಾದರೆ ಯನಗೆ ಆಣೆ. ರಂಗ ಮನಸ್ಸು ನಿನ್ನಲ್ಲಿ ನಿಲ್ಲಿಸದಿದ್ದರೆ ನಿನಗೆ ಆಣೆ, ಮನಸ್ಸು ನಿನ್ನಲ್ಲಿ ನಿಲ್ಲಿಸದಿದ್ದರೆ ನಿನಗೆ ಆಣೆ. ನಿನಗೋ ಆಣೆ ರಂಗ, ನಿನಗೋ ಆಣೆ ಎನಗೋ ನಿನಗೋ, ಇಬ್ಬರಿಗೂ ನಿನ್ನ ಭಕ್ತರಾಣೆ. ಕಾಕು ಮನುಜರ ಸಂಗವ ಮಾಡಿದರೆ ನಗೆಯಾಣೆ, ಕಾಕು ಮನುಜರ ಸಂಗವ ಮಾಡಿದರೆ ನಗೆಯಾಣೆ. ರಂಗ ಲೌಕಿಕವ ಬಿಡಿಸದಿದ್ದರೆ ನಿನಗೆ ಆಣೆ, ಲೌಕಿಕವ ಬಿಡಿಸದಿದ್ದರೆ ನಿನಗೆ ಆಣೆ. ಎನಗೋ ಆಣೆ ರಂಗ, ನಿನಗೋ ಆಣೆ ಎನಗೋ ನಿನಗೋ, ಇಬ್ಬರಿಗೂ ನಿನ್ನ ಭಕ್ತರಾಣೆ. ಶಿಷ್ಟರ ಸಂಗವ ಮಾಡದಿದ್ದರೆ ಯನಗೆ ಆಣೆ, ಶಿಷ್ಟರ ಸಂಗವ ಮಾಡದಿದ್ದರೆ ಯನಗೆ ಆಣೆ. ರಂಗ ದುಷ್ಟರ ಸಂಗವ ಬಿಡಿಸದಿದ್ದರೆ ನಿನಗೆ ಆಣೆ, ದುಷ್ಟರ ಸಂಗವ ಬಿಡಿಸದಿದ್ದರೆ ನಿನಗೆ ಆಣೆ. ಎನಗೋ ಆಣೆ ರಂಗ, ನಿನಗೋ ಆಣೆ ಎನಗೋ ನಿನಗೋ, ಇಬ್ಬರಿಗೂ ನಿನ್ನ ಭಕ್ತರಾಣೆ. ಹರಿ ನಿನ್ನಾಶ್ರಯ ಮಾಡದಿದ್ದರೆ ಯನಗೆ ಆಣೆ, ಹರಿ ನಿನ್ನಾಶ್ರಯ ಮಾಡದಿದ್ದರೆ ಯನಗೆ ಆಣೆ. ರಂಗ ಪುರಂದರ ವಿಠಲ ನಿನೊಲಿಯದಿದ್ದರೆ ನಿನಗೆ ಆಣೆ, ಪುರಂದರ ವಿಠಲ ನಿನೊಲಿಯದಿದ್ದರೆ ನಿನಗೆ ಆಣೆ. ಎನಗೋ ಆಣೆ ರಂಗ, ನಿನಗೋ ಆಣೆ ಎನಗೋ ನಿನಗೋ, ಇಬ್ಬರಿಗೂ ನಿನ್ನ ಭಕ್ತರಾಣೆ. ಎನಗೋ ಆಣೆ ರಂಗ, ನಿನಗೋ ಆಣೆ ಎನಗೋ ನಿನಗೋ, ಇಬ್ಬರಿಗೂ ನಿನ್ನ ಭಕ್ತರಾಣೆ. ಭಗವಂತನ ಮೇಲೇನೆ ಆಣೆ ಇಟ್ಟು ಪುರಂದರದಾಸರು ಎಂಥ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಆ ಕಡೆ ಭಕ್ತರ ಆಣೆಯನ್ನು ಕೂಡ ಇಟ್ಟಿದ್ದಾರೆ. ಭಕ್ತರು ಏನು ಕಡಿಮೆ ಇಲ್ಲ ಅಂದ್ರೆ, ನಿಜವಾದ ಅರ್ಥದಲ್ಲಿ ಯಾರು ಭಕ್ತರಾಗಿರುತ್ತಾರೋ, ಭಗವಂತ ಯಾರನ್ನ ಸ್ವೀಕರಿಸ್ತಾನೆ ಸ್ವೀಕರಿಸಿರುತ್ತಾನೋ ಅಂತಹ ಭಕ್ತರದ್ದು, ಅಂತಹ ಭಕ್ತರ ಆಣೆಯನ್ನಿಟ್ಟು ಹೇಳ್ತಾ ಇದ್ದಾರೆ. ನಾನು ಮಾಡಬೇಕಾದ್ದನ್ನ ಮಾಡದೆ ಹೋದ್ರೆ ನನಗಾಣೆ, ಆದ್ರೆ ನೀನು ಮಾಡಬೇಕಾದ್ದು ಇದೆ ಅದನ್ನು ನೀನೇನಾದರೂ ಮಾಡದೆ ಹೋದ್ರೆ ನಿನಗಾಣೆ. ಎಷ್ಟು ಅದ್ಭುತವಾದಂತಹ ಆತ್ಮೀಯ ಸಂಬಂಧವನ್ನು ಕಾಣಬಹುದು ನಾವಿಲ್ಲಿ. ಎಷ್ಟೋ ಸಲ ನಿಮಗೆಲ್ಲರಿಗೂ ಈಗಾಗಲೇ ಅನುಭವಕ್ಕೆ ಬಂದಿರುತ್ತದೆ, ನಮ್ಮ ಸಮಾಜದಲ್ಲಿ ಇರತಕ್ಕಂತಹ ಗೋಮುಖ ವ್ಯಾಘ್ರಗಳು, ನಿಜವಾದ ದುಷ್ಟರು ಆ ದುಷ್ಟ ಮುಖವಾಡ ಇರತಕ್ಕಂಥವ್ರನ್ನ ನಾವು ತಪ್ಪಿಸ್ಕೊಂಡು ಹೋಗಬಹುದು, ಆದರೆ ಗೋಮುಖ ವ್ಯಾಘ್ರಗಳಂತಿರತಕ್ಕಂಥ ದುಷ್ಟರಿಂದ ನಾವು ಪಾರಾಗುವುದು ಹೇಗೆ? ನಾವು ಭಗವತ್ ಚಿಂತನೆಯಲ್ಲಿ ತೊಡಗಿ ಸರಳ ಮನೋಭಾವದವರಾಗಿ ಬಿಟ್ಟಿರ್ತೇವೆ. ನಮಗೆ ಸುಣ್ಣದ ನೀರು ಯಾವುದು, ಹಾಲು ಯಾವುದು ಗೊತ್ತಾಗೋದಿಲ್ಲ ಅಂತ ಒಂದು ಸ್ಥಿತಿಗೆ ಬಂದ್ಬಿಟ್ಟಿರ್ತೇವೆ ನಾವು ಅಂತ ಇಟ್ಕೊಳ್ಳಿ. ಅಂಥದ್ದು ಇರುತ್ತೆ. ನಮ್ಮ ಭಾವದಲ್ಲಿ ನಾವು ಮಗ್ನರಾಗಿರುವ ಸಂದರ್ಭದಲ್ಲಿ ನಮ್ಮನ್ನು ನೋಡಿಕೊಂಡು ದುರುಪಯೋಗ ಪಡಿಸತಕ್ಕಂತಹ ಈ ಗೋಮುಖ ವ್ಯಾಘ್ರಗಳು ನಮ್ಮ ಅತ್ಯಂತ ನಿಕಟವರ್ತಿಗಳಾಗಿ ಬಂದ ಮೇಲೆ ಓಹೋ ನಾನು ಮೋಸ ಹೋದೆ ಅಂತ ತಿಳಿದ ಮೇಲೆ ಅವರಿಂದ ಪಾರಾಗೋದು ಹೇಗೆ? ಒಮ್ಮೆ ಅವರ ಕವಿಮುಷ್ಟಿಗೆ ನಾವು ಸಿಕ್ಬಿಟ್ಟು ಅಂತ ಹೇಳಿದ್ರೆ ಪಾರಾಗೋದು ಕಷ್ಟ ಆಗ್ತದೆ. ಆ ರೀತಿಯಲ್ಲಿ ಚಡಪಡಿಸತಕ್ಕಂತಹ ಬಹಳ ಜನ ಇದ್ದಾರೆ. ನಾನು ಆ ರೀತಿಯಲ್ಲಿ ಎಷ್ಟೋ ಸತ್ಯ ಅಂತ ಮುಷ್ಟಿಗೆ ಸಿಕ್ಕಾಕೊಂಡು ಬಹಳ ಒದ್ದಾಡಿದ್ದೆ. ಇದು ಎಲ್ಲರ ಅನುಭವ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು? ಪುರಂದರದಾಸರಲ್ಲಿ ಹೇಳ್ತಾ ಇದ್ದಾರೆ, ಭಗವಂತ ಹೇ ರಂಗ ನೋಡು, ನಿನಗೆ ಮೇಲೆ ಆಣೆ ಇಟ್ಟಿದ್ದೀನಿ, ಭಕ್ತರ ಆಣೆಯನ್ನು ಕೂಡ ಇಟ್ಟಿದ್ದೀನಿ. ಅಂಥವರೇನಾದರೂ ಕಂಡು ಬಂತು ಅಂತ ಹೇಳಿದ್ರೆ ನನ್ನ ಬಳಿಗೆ ಬರ್ತಾ ಇದ್ದಾರೆ ಅಂತ ಏನಾದರೂ ಕಂಡು ಬಂತು ಅಂತಂದ್ರೆ ನಿನಗೆ ಕಂಡು ಬರ್ತದೆ. ಅದು ನೀನು ದಿವ್ಯ ಜ್ಞಾನಿ. ಹಿಂದು ಇಂದು ಮುಂದು ಮೂರು ಕಾಲವನ್ನು ಏಕಕಾಲದಲ್ಲಿ ಕಾಣತಕ್ಕಂಥವರು ನೀನು. ನಾನು ನಿನ್ನಲ್ಲಿ ಶರಣಾಗತಿಯನ್ನು ಹೊಂದಿ ನಿನ್ನ ಭಾವದಲ್ಲಿ ಇರ್ತೇನೆ ಅಂತ ಸಂದರ್ಭದಲ್ಲಿ ಇಂಥವ್ರನ್ನೆಲ್ಲ ನನ್ನಿಂದ ತನ್ನಿಂತಾನೇ ದೂರ ಮಾಡತಕ್ಕಂತಹ ಕೆಲಸ ನಿನ್ನದು. ದುಸ್ಸಂಗ ಸರ್ವಥೈವ ತ್ಯಾಜ್ಯ. ನಾರದ ಭಕ್ತಿ ಸೂತ್ರದಲ್ಲಿ ನಾರದರು ಹೇಳ್ತಾರೆ, ದುಸ್ಸಂಗ ಸರ್ವಥೈವ ತ್ಯಾಜ್ಯ, ಸರ್ವಥಾ ಏವ ತ್ಯಾಜ್ಯ, ಸ್ವಲ್ಪವೂ ಕೂಡ ರಾಜಿ ಮಾಡಿಕೊಳ್ಳುವ ಹಾಗೆ ಇಲ್ಲ. ಏನೋ ಪರವಾಗಿಲ್ಲ, ನಮ್ಮ ಸಹೋದರತ್ಯ ಮಗ, ಆದ್ರಿಂದ ಸ್ವಲ್ಪ ತಡ್ಕೊಳ್ಳೋಣ, ಏನ್ ಮಾಡೋಕ್ಕಾಗುತ್ತೆ? ಅವನು ದುಷ್ಟ, ಜೊತೆಗೆ ಸಹೋದರತ್ಯ ಮಗ ಅನ್ನುವ ಕಾರಣದಿಂದ ದಾಕ್ಷಿಣ್ಯಕ್ಕೆ ಕಟ್ಟುಬಿದ್ದು ಅವನ ಜೊತೆಯಲ್ಲಿ ಸಂಪರ್ಕ ಬೆಳೆಸ್ಕೊಂಡು ಬಿಟ್ಟು ಆ ದುಷ್ಟತನದಿಂದಾಗಿ ಇವನ ಭಕ್ತಿಯ ಸೂಕ್ಷ್ಮತೆಯನ್ನು ಹಾಳು ಮಾಡ್ಕೊಂಡ್ಬಿಡ್ತಾನೆ ಪಾಪ. ಅಂತಹದ್ದಾಗಬಾರದು ಅಂತನ್ನುವ ದೃಷ್ಟಿಯಿಂದ ದುಸ್ಸಂಗ ಸರ್ವಥೈವ ತ್ಯಾಜ್ಯ. ಸರ್ವಥಾ ಯಾವುದೇ ರೀತಿಯಿಂದ, ಯಾವುದೇ ದಾಕ್ಷಿಣ್ಯದ ಮೂಲಕವೇ ಆಗಬಹುದು, ಯಾವುದೇ ಪರಿಸ್ಥಿತಿಯ ಮೂಲಕವೇ ಆಗಬಹುದು, ಅಂತ ದುಸ್ಸಂಗ ಆಗುವ ಸಂದರ್ಭ ಕಂಡು ಬಂತು ಅಂತ ಹೇಳಿದ್ರೆ ಬಿಟ್ಟುಬಿಡಬೇಕು. ಎಷ್ಟು ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಇರುವಾಗ ಏನ್ ಮಾಡೋಕ್ಕಾಗ್ತದೆ? ನಾವು ಅವ್ರನ್ನೆಲ್ಲ, ನಾವು ಸಮಾಜದಲ್ಲಿ ಇರ್ತಕ್ಕಂಥವರು, ಎಲ್ಲರ ಜೊತೆ ನಾವು ಇರಬೇಕಾಗತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಹೊಂದ್ಕೊಳ್ಬೇಕಾಗತ್ತೆ. ಸ್ವಾಮಿ ಯತೀಶ್ವರಾನಂದ ಜಿ ಮಹಾರಾಜರು ಮೆಡಿಟೇಷನ್ ಅಂಡ್ ಸ್ಪಿರಿಚುವಲ್ ಲೈಫ್ ನಲ್ಲಿ ಒಂದು ಮಾತು ಹೇಳ್ತಾರೆ, ಎಲ್ಲರ ಜೊತೆ ಹೊಂದ್ಕೊಂಡಿರಬೇಕಾಗುತ್ತೆ ನಾವು ಅಂತ ಹೇಳತಕ್ಕಂತಹ ಭಾವ ಯಾವಾಗಲೂ ಇರ್ತದೋ ಅವ್ರಲ್ಲಿ ಏನೋ ಒಂದು ದೊಡ್ಡ ದೋಷ ಇದೆ ಅಂತ ಅರ್ಥ. ಎಲ್ಲರ ಜೊತೆಲ್ಲಿ ಹೊಂದ್ಕೊಂಡು ಇರತಕ್ಕಂಥವ್ರು ಯಾರು ಅಂದ್ರೆ, ಬೇಜಾರು ಮಾಡ್ಕೋಬೇಡಿ, ವೇಶ್ಯ. ಎಲ್ರಿಗೂ ಹಿತವಾಗಿ ಇರಬೇಕು ಅವಳು, ಇಲ್ದಿದ್ರೆ ಸಂಪಾದನೆ ಆಗೋದಿಲ್ಲ. ಈ ಮಾತುಗಳನ್ನ ಮುಂದೆ ನಾವು ಬಹಳಷ್ಟು ಸ್ವಾರಸ್ಯಕರವಾದ ರೀತಿಯಲ್ಲಿ ನೋಡೋದಕ್ಕಿದ್ದೇವೆ. ಶ್ರೀರಾಮಕೃಷ್ಣ ಯಾವ ರೀತಿಯಲ್ಲಿ ಹೇಳ್ತಾರೆ ಅಂತ, ಸನ್ಯಾಸಿಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಹೇಳ್ತಾರೆ ಅವರು, ಯದ್ವಾ ತದ್ವಾ ಭಕ್ತರು ಅನ್ನುವ ಕಾರಣದಿಂದ ಅಥವಾ ಜನರು ಅಂತನ್ನುವ ಕಾರಣದಿಂದ, ಪ್ರಖ್ಯಾತಿಗೆ ಬರುವ ಕಾರಣದಿಂದ, ಆ ಉದ್ದೇಶದಿಂದ ಯಾರಂದ್ರೆ ಅವರೊಡನೆ ಬೆರಿತಾ ಇತ್ತು ಅಂತಂದ್ರೆ ಸನ್ಯಾಸಿಗಳ ಕುರಿತಾಗಿ ಹೇಳ್ತಾರೆ. ಆ ಸನ್ಯಾಸಿ ಅಂತ ಹೇಳ್ತಕ್ಕಂಥವನು ಕೂಡ ಸ್ವಲ್ಪ ವೇಶ್ಯ ಜಾತಿಯವನು ಅಂತ ಹೇಳ್ಬಿಡ್ತಾರೆ ಶ್ರೀರಾಮಕೃಷ್ಣರು. ಭಗವಂತನಿಗೆ ಅನುಗುಣವಾಗಿ ತನ್ನ ಜೀವನವನ್ನು ಇಟ್ಕೊಂಡಿರಬೇಕೇ ವಿನಃ ಈ ಜನಗಳ ತಾಳಕ್ಕೆ ಅನುಸಾರವಾಗಿ ಕುಣಿತಕ್ಕಂತಹ ಸನ್ಯಾಸಿ ಇದನ್ನೆಲ್ಲ ವೇಶ್ಯ ಜಾತಿಗೆ ಸೇರಿದವನು ಅಂತ ಶ್ರೀರಾಮಕೃಷ್ಣರು ಒಂದು ಕಡೆ ಸ್ಪಷ್ಟಪಡಿಸುತ್ತಾರೆ. ಭಕ್ತರು ಅನ್ನುವ ಹೆಸರಿನಲ್ಲಿ ಯಾವ ರೀತಿಯಲ್ಲಿ ಸನ್ಯಾಸಿಗಳು ಕೂಡ ಬಿದ್ದು ಹೋಗುತ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಒಂದು ಮಾತಿದೆ. ಅಂತಹ ಸರ್ವಸಂಗ ಪರಿತ್ಯಾಗಿಗಳು ಕೂಡ ಯಾವುದೋ ಒಂದು ಸಂಘಕ್ಕೆ ಒಳಗಾಗಿ ಅವನು ತನ್ನತನವನ್ನು ಕಳೆದುಕೊಳ್ತಕ್ಕಂತಹ ಸಂದರ್ಭ ಇರುವಾಗ ಇನ್ನು ಬಾಕಿ ಉಳಿದಂತಹ ಸಾಮಾನ್ಯ ವಿಚಾರ ಹೇಳುವುದೇನಿದೆ? ಅದಕ್ಕೋಸ್ಕರವೇ ಶ್ರೀರಾಮಕೃಷ್ಣರು ಈ ಬಗೆ ಬಗೆಯಾಗಿ ಹೇಳ್ತಾ ಇದ್ದಾರೆ. ನೀರು ನಾರಾಯಣ, ಆಪೋ ನಾರಾಯಣ. ಆದರೆ ದೇವರ ಪೂಜೆಗೆ ಉಪಯೋಗಿಸಬಹುದಾದಂತಹ ಗಂಗಾಜಲವೇ ಬೇರೆ, ಶುದ್ಧವಾದ ನೀರೇ ಬೇರೆ, ಬಾಕಿ ಉಳಿದಂತಹ ಇತರೆ ಕೆಲಸಗಳನ್ನು ಮಾಡಿ ಉಪಯೋಗಿಸಬಹುದಾದಂತಹ ನೀರುಗಳೇ ಬೇರೆ. ಹೇಗೋ ಹಾಗೆ ಅಭಕ್ತರು, ಅಸಾಧುಗಳು, ದುಷ್ಟರು ಇವರನ್ನೆಲ್ಲ ದೂರ ಇರಬೇಕು. ಒಂದು ವೇಳೆ ಮಾತುಕತೆ ಆಡಬೇಕು ಅದಂತ ಬಂದಾಗ ಕೆಲವರೊಡನೆ, ಅದು ಕೂಡ ತೀರ ದುಷ್ಟರಲ್ಲ, ಇನ್ನು ಸ್ವಲ್ಪ ಬಾಕಿ ಇದೆ, ಒಳ್ಳೆತನ ಏನೋ ಸ್ವಲ್ಪ ಇದೆ, ಅಂತವ್ರ ಜೊತೆಲೂ ಕೂಡ ಹೆಚ್ಚಿಗೆ ಸಂಬಂಧ ಇಟ್ಕೋಬಾರ್ದು, ಒಂದೆರಡು ಮಾತುಕತೆ ಆಡ್ಬೋದು. ಹಲೋ ಹಲೋ ವ್ಯವಹಾರ ಅಷ್ಟೇನೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಿ. ನಾವು ಚೆನ್ನಾಗಿದ್ದೀವಿ ಅಷ್ಟೇ. ಆದ್ರೆ ಇನ್ನು ಕೆಲವರೊಡನೆ ಹಾಗೂ ಮಾಡಿಕೊಡೋದು, ಅಂಥವರಿಂದ ಬಹಳ ದೂರದಲ್ಲೇ ಇದ್ದು ಬಿಡಬೇಕು. ಬಹಳ ದೂರದಲ್ಲಿ ಇರೋದಕ್ಕೆ ಈ ಪ್ರಪಂಚದಲ್ಲಿ ನಮಗೆ ಅವಕಾಶ ಇದೆ. ಒಬ್ಬರ ಮನೆ ರಾಜಾಜಿನಗರ, ಇನ್ನೊಬ್ಬರ ಮನೆ ಮಲ್ಲೇಶ್ವರ. ಮಲ್ಲೇಶ್ವರದಲ್ಲಿ ಇರತಕ್ಕಂಥವರು ರಾಜಾಜಿನಗರದಲ್ಲಿ ಇರತಕ್ಕಂಥ ದುಷ್ಟನಿಂದ ದೂರ ಇರೋದಕ್ಕೆ ಎಷ್ಟು ಸುಲಭ. ಅವನ ಮನೇಲಿ ಅವನು ಇರ್ತಾನೆ, ಇವನ ಮನೆ ಇರ್ತಾನೆ. ಆದರೂ ಕೂಡ ಬಂದು ಬಂದು ಬೀಳ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಆಗ ಆ ಪುರಂದರದಾಸರು ಪ್ರಾರ್ಥನೆ ಮಾಡಿಕೊಂಡ ಹಾಗೆ ಪ್ರಾರ್ಥನೆ ಮಾಡ್ಕೊ, ಹೇ ಭಗವಂತ, ಅವ್ರನ್ನ ನನ್ನ ದೂರ ಮಾಡು, ನನ್ನಿಂದ ಅವ್ರನ್ನ ದೂರ ಮಾಡು, ಅವರು ಸಹವಾಸದಿಂದ ತಪ್ಪಿಸು ಅಂತ ಹತ್ತು ಕರೆದು ಪ್ರಾರ್ಥನೆ ಮಾಡಿಕೊಂಡು ಅಂತವರ ಸಹವಾಸದಿಂದ ತಪ್ಪಿಸಿಕೊಂಡು ಇರೋದಕ್ಕೆ ಪ್ರಯತ್ನ ಮಾಡಬೇಕು. ಮುಂದೆ ಇನ್ನೊಂದು ಮಾತು ಹೇಳ್ತಾರೆ ಶ್ರೀರಾಮಕೃಷ್ಣ. ಒಬ್ಬ ಭಕ್ತ ಕೇಳ್ತಾನೆ, ಮಹಾಶಯರೇ, ದುಷ್ಟ ನಮಗೆ ಕೇಡು ತರಲು ಉದ್ಯುಕ್ತನಾಗಿದ್ದರೂ ಅಥವಾ ತಂದೇ ಬಿಟ್ಟರೂ ನಾವು ಸುಮ್ಮನೆ ಕೈ ಕಟ್ಟಿ ಕುಳಿತಿರಬೇಕೇ? ನಾವು ಅಹಿಂಸೆಯನ್ನು ಆಚರಿಸಬೇಕು, ಹಿಂಸೆ ಮಾಡಬಾರದು ಅಂತ ಹೇಳ್ತಕ್ಕಂಥ ಒಂದು ಮನೋಭಾವ ಇರ್ತದೆ. ಯಾರು ಭಕ್ತಾದಿಗಳು ಅವರಂತೂ ಅಹಿಂಸೆಯನ್ನು ಆಚರಿಸಲೇಬೇಕು. ಇಂತಹ ಒಂದು ಸಂದರ್ಭದಲ್ಲಿ ಈ ದುಷ್ಟು ಅಂತ ಹೇಳ್ತಕ್ಕಂಥವ್ರು ಅದನ್ನು ದುರುಪಯೋಗಪಡಿಸಿಕೊಂಡು ಏನಾದರೂ ನಮಗೆ ತೊಂದರೆ ಮಾಡಕ್ಕೆ ಬಂದ್ರೆ ನಾವು ಸುಮ್ಮನೆ ಕೈ ಕಟ್ಟಿಕೊಂಡು ಕುಳಿತಿರ್ಬೇಕೆ ಅಂತ ಭಕ್ತ ಕೇಳ್ಕೊಳ್ತಾ ಇದ್ದಾನೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಸಮಾಜದ ಮಧ್ಯೆ ಇರಬೇಕಾದ್ರೆ ದುಷ್ಟರ ಕೈಯಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಮನುಷ್ಯ ಸ್ವಲ್ಪ ತಮೋ ಗುಣವನ್ನ ಪ್ರದರ್ಶಿಸಬೇಕಾಗುತ್ತದೆ. ಆದರೆ ಮುಯಿಗೆ ಮುಯಿ ತೀರಿಸೋದಕ್ಕೆ ಹೋಗಬಾರದು ಅಷ್ಟೇನೆ. ಒಂದು ಕತೆ ಕೇಳು, ಮುಂದುವರಿಸ್ತಾರೆ. ಒಂದು ಕತೆ ಕೇಳು, ಮಾತಾಡ್ತಿದ್ರು ಒಂದು ಕತೆ ಹೇಳಿ, ಒಂದು ಉದಾಹರಣೆ ಹೇಳಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ಕತೆ ಕೇಳು. ಕೆಲವು ಗೊಲ್ಲರ ಹುಡುಗರು ಒಂದು ಹುಲ್ಲುಗಾವಲಿನಲ್ಲಿ ದನ ಕಾಯ್ತಾ ಇದ್ರು. ಅಲ್ಲಿ ಒಂದು ಭಯಂಕರ ವಿಷ ಸರ್ಪ ವಾಸವಾಗಿತ್ತು. ಆ ಹಾವಿಗೆ ಹೆದರಿ ಎಲ್ಲರೂ ಬಹಳ ಎಚ್ಚರಿಕೆಯಿಂದ ಇರ್ತಾ ಇದ್ರು. ಒಂದು ದಿನ ಒಬ್ಬ ಬ್ರಹ್ಮಚಾರಿ ಆ ಹುಲ್ಲುಗಾವಲ ಮಾರ್ಗವಾಗಿ ಹೋಗ್ತಾ ಇದ್ದ. ಹುಡುಗರು ಓಡ್ ಹೋಗಿ ಆತನಿಗೆ ಹೇಳಿದ್ರು, ಮಹಾಶಯರೇ, ಈ ಮಾರ್ಗವಾಗಿ ಹೋಗಬೇಡಿ, ಅಲ್ಲಿ ಭಯಂಕರ ವಿಷ ಸರ್ಪ ಹೊಂದಿದೆ. ಬ್ರಹ್ಮಚಾರಿ ಹೇಳ್ದ, ಗೆಳೆಯರ ಇದ್ರೆ ಇರಲಿ, ನನಗೇನು ಹೆದರಿಕೆ ಇಲ್ಲ, ಮಂತ್ರ ಗೊತ್ತಿದೆ. ಹೀಗೆ ಹೇಳಿ ಆತ ಹಾಗೆಯೇ ಮುಂದುವರೆದ. ಹೆದರಿಕೊಂಡು ಆ ಹುಡುಗರು ಯಾರು ಆತನನ್ನ ಹಿಂಬಾಲಿಸಲಿಲ್ಲ. ಸ್ವಲ್ಪ ದೂರ ಮುಂದುವರಿಯದ್ರೊಳಗೆ ಆ ಹಾವು ಹೆಡೆ ಬಿಚ್ಚಿ ಓಡ್ ಬಂತು. ಹತ್ತಿರಕ್ಕೆ ಬಂದೊಡನೆ ಬ್ರಹ್ಮಚಾರಿ ಏನೋ ಒಂದು ಮಂತ್ರವನ್ನ ಪಠಿಸಿದ. ಹಾವು ತಕ್ಷಣ ಎರೆಹುಳುವಿನೋಪಾದಿಯಲ್ಲಿ ಆತನ ಪಾದದ ಬಳಿ ಸುಮ್ಮನೆ ಬಿದ್ದುಕೊಂಡಿತು. ಬ್ರಹ್ಮಚಾರಿ ಹೇಳ್ದ, ಕೇಳಲಿ ಓ ಸರ್ಪ, ಪರದಿಗೆ ಹಿಂಸೆ ಮಾಡ್ತಾ ಯಾಕೆ ನೀನು ಸುಮ್ಮನೆ ಸುತ್ತಾಡ್ತಾ ಇದೀಯಾ? ನಿನಗೆ ಮಂತ್ರ ಕೊಡ್ತೀನಿ, ಅದನ್ನ ಜಪಿಸಿದ್ರೆ ನಿನಗೆ ಭಗವಂತನಲ್ಲಿ ಭಕ್ತಿ ಉಂಟಾಗ್ತದೆ, ಆತನ ಸಾಕ್ಷಾತ್ಕಾರ ದೊರಕುತ್ತದೆ, ಹಿಂಸಾ ಪ್ರವೃತ್ತಿ ಬಿಟ್ಟು ತೊಲಗುತ್ತದೆ ಅಂತ ಹೀಗೆ ಹೇಳಿ ಮಂತ್ರೋಪದೇಶ ಮಾಡಿದ. ಮಂತ್ರ ಪಡೆದ ನಂತರ ಆ ಹಾವು ಗುರುಗಳಿಗೆ ಪ್ರಣಾಮ ಮಾಡಿ ಆತನನ್ನ ಕೇಳ್ಕೊಂತು, ಪೂಜ್ಯರೇ, ಯಾವ ರೀತಿ ಸಾಧನೆಯಲ್ಲಿ ತೊಡಗಬೇಕು ದಯವಿಟ್ಟು ತಿಳಿಸಿ. ಗುರು ಹೇಳ್ದ, ಈ ಮಂತ್ರ ಜಪಿಸ್ತಾ ಇರು, ಯಾರಿಗೂ ಹಿಂಸೆ ಕೊಡ್ಬೇಡ ಅಂತ ಹೇಳಿ ಹೊರಡುವಾಗ ಮತ್ತೆ ಹೇಳ್ತಾನೆ, ನಿನ್ನನ್ನು ಬಂದು ಮತ್ತೊಮ್ಮೆ ನೋಡ್ತೇನೆ. ಹಾಗೆ ಕೆಲವು ದಿನ ಉರುಳಿದ್ವು. ಆ ಹುಡುಗರಿಗೆ ಗೊತ್ತಾಯ್ತು ಹಾವು ಈಗ ಕಡಿಯೋದಿಲ್ಲ ಅಂತ. ಕಲ್ಲು ಹೊಡೆದ್ರು ಆದರೂ ಅದು ಉದ್ರೇಕಗೊಳ್ಳಲಿಲ್ಲ, ಎರೆಹುಳುವಿನಂತೆ ವರ್ತಿಸಿತು. ಒಂದು ದಿನ ಒಬ್ಬ ಹುಡುಗ ಅದರ ಹತ್ತಿರಕ್ಕೋಗಿ ಬಾಲ ಹಿಡಿದು ಚೆನ್ನಾಗಿ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿ ಒಂದು ಕಡೆ ಬಿಸಾಡ್ಬಿಟ್ಟ. ಅದರ ಬಾಯಿಯಿಂದ ರಕ್ತ ಸುರಿಯೋದಕ್ಕೆ ಶುರುವಾಯಿತು. ಪ್ರಜ್ಞೆ ತಪ್ಪಿ ಬಿದ್ದುಕೊಂಡಿತು, ಚಲನವಲನವೆಲ್ಲ ನಿಂತುಹೋಯ್ತು. ಆ ಹಾವು ಸತ್ತಿತು ಅಂತಲೇ ನೆನೆ ಭಾವಿಸಿ ಹುಡುಗರೆಲ್ಲ ಹೊರಟೋದ್ರು. ರಾತ್ರಿ ಬಹಳವಾಗಿ ಮುಂದುವರಿದ ಮೇಲೆ ಆ ಹಾವಿಗೆ ಮೆಲ್ಲ ಪ್ರಜ್ಞೆ ಬಂತು. ಬಹಳ ಕಷ್ಟಪಟ್ಟು ಮೆತ್ತಗೆ ತೆವಳುಕೊಂಡು ಹೋಗಿ ತನ್ನ ಹುತ್ತವನ್ನು ಸೇರಿಕೊಂಡಿತು. ಮೈಯೆಲ್ಲ ನಜ್ಜುಗುಜ್ಜಾಗಿಬಿಟ್ಟಿತ್ತು, ಚಲಿಸೋದಕ್ಕೆ ಶಕ್ತಿಯೇ ಇರಲಿಲ್ಲ. ಹಾಗೆಯೇ ಕೆಲವು ದಿನ ಕಳೆದು ಹೋದವು. ಅದು ಮೂಳೆ ಚಕ್ರ ಆಗೋಯ್ತು. ರಾತ್ರಿ ವೇಳೆ ತನ್ನ ಆಹಾರಕ್ಕಾಗಿ ಆಗಾಗ ಹೊರಗೆ ಬರ್ತಾ ಇತ್ತು. ಹಗಲು ವೇಳೆ ಹುಡುಗರಿಗೆ ಹೆದರಿ ಹುತ್ತದಿಂದ ಹೊರಗೆ ಬರುತ್ತಲೇ ಇರಲಿಲ್ಲ. ಮಂತ್ರ ಪಡೆದಂದಿನಿಂದ ಯಾರಿಗೂ ಅದು ಹಿಂಸೆ ಮಾಡೋದಕ್ಕೆ ಹೋಗುತ್ತಿರಲಿಲ್ಲ. ಕಸ ಕಡ್ಡಿ ಎಲೆ ಮರದಿಂದ ಬಿದ್ದ ಹಣ್ಣು ಹಂಪಲು ಇವುಗಳನ್ನು ತಿಂದೇ ಪ್ರಾಣಧಾರಣೆ ಮಾಡಿಕೊಂಡಿರುತ್ತಿತ್ತು. ಸುಮಾರು ಒಂದು ವರ್ಷ ಕಳೆದ ನಂತರ ಆ ಬ್ರಹ್ಮಚಾರಿ ಅದೇ ಮಾರ್ಗವಾಗಿ ಬಂದು ಆ ಹಾವನ್ನು ಹುಡುಕಿದ. ಗೊಲ್ಲರು ಹುಡುಗರು ಹೇಳಿದ್ರು, ಆ ಹಾವು ಸತ್ತೋಯ್ತು. ಬ್ರಹ್ಮಚಾರಿ ನಂಬಲಿಲ್ಲ. ಆದ್ರೆ ಗೊತ್ತಿತ್ತು ಮಂತ್ರ ಸಿದ್ಧಿ ಆಗದ ಹೊರತು ಅದು ಸಾಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಹಾಗೆಯೇ ಹುಡುಕೊಂಡು ಅದು ವಾಸವಾಗಿದ್ದಂತಹ ಸ್ಥಳಕ್ಕೆ ಹೋಗಿ ತಾನು ಕೊಟ್ಟಿದ್ದ ಹೆಸರಿನಿಂದ ಅದನ್ನು ಕೂಗಲಾರಂಭಿಸಿದ. ಗುರುವಿನ ಧ್ವನಿಯನ್ನು ಕೇಳಿ ಆ ಸರ್ಪ ಹುತ್ತದಿಂದ ಹೊರಕ್ಕೆ ಬಂದು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆತನಿಗೆ ಪ್ರಣಾಮ ಮಾಡಿತು. ಬ್ರಹ್ಮಚಾರಿ ಕೇಳಿದ, ಕ್ಷೇಮವೇ? ಅದು ಹೇಳಿತು, ಹೌದು ಕ್ಷೇಮದಿಂದಿದ್ದೇನೆ. ಬ್ರಹ್ಮಚಾರಿ ಹೇಳಿದ, ಆದ್ರೆ ನೀನ್ಯಾಕೆ ಇಷ್ಟೊಂದು ಕಂಗೆಟ್ ಹೋಗ್ಬಿಟ್ಟಿದ್ಯಲ್ಲ? ಹಾವು ಹೇಳಿತು, ಪೂಜ್ಯರೇ, ತಾವು ಉಪದೇಶವಿತ್ತಿದ್ದೀರಿ ಯಾರಿಗೂ ಹಿಂಸೆ ಮಾಡಕೂಡದು ಅನ್ನೋದಾಗಿ, ಅದಕ್ಕಾಗಿ ಎಲೆ ಹಣ್ಣು ಹಣ್ಣು ಹಂಪಲು ಇತ್ಯಾದಿ ತಿಂದುಕೊಂಡು ಇರೋದ್ರಿಂದ ಈ ಶರೀರ ಬಹುಶಃ ಕೃಶವಾಗಿ ಕಾಣ್ತಾ ಇರಬಹುದು. ಅದರ ಹೃದಯದಲ್ಲಿ ಸತ್ವಗುಣ ಬೆಳೆದು ಬಿಟ್ಟದ್ರಿಂದ ಅದಕ್ಕೆ ಯಾರ ಮೇಲೂ ಕ್ರೋಧ ಇರಲಿಲ್ಲ. ಆ ಗೊಲ್ಲರು ಹುಡುಗರು ತನ್ನ ಕೊಂದು ಹಾಕೋದಕ್ಕೆ ಯತ್ನಿಸಿದ್ದನ್ನ ಅದು ಮರ್ತೇ ಬಿಟ್ಟಿತ್ತು. ಬ್ರಹ್ಮಚಾರಿ ಹೇಳ್ದ, ಕೇವಲ ಆಹಾರಾಭಾವದಿಂದಲೇ ಈ ದುರವಸ್ಥೆ ಉಂಟಾಗಿರ್ಲಿಕ್ಕಿಲ್ಲ, ನಿಶ್ಚಯವಾಗಿಯೂ ಕೂಡ ಬೇರೇನೋ ಕಾರಣ ಇರಲೇಬೇಕು. ಯೋಚಿಸಿ ನೋಡು, ನೆನಪಿಸಿ ನೋಡು. ಗೊಲ್ಲರು ಹುಡುಗರು ತನ್ನನ್ನು ಚೆನ್ನಾಗಿ ನೆಲಕ್ಕೆ ಅಪ್ಪಳಿಸಿದ್ರ ಜ್ಞಾಪಕ ಅದಕ್ಕೆ ಬರುತ್ತೆ. ಆಗ ಅದು ಹೇಳುತ್ತೆ, ಪೂಜ್ಯರೇ, ಈಗ ನನ್ನ ಜ್ಞಾಪಕಕ್ಕೆ ಬಂತು. ಒಂದು ದಿನ ಆ ಗೊಲ್ಲರು ಹುಡುಗರು ನನ್ನನ್ನು ನೆಲಕ್ಕೆ ಅಪ್ಪಳಿಸಿದ್ರು. ಎಷ್ಟಾದರೂ ಅವರಿನ್ನೂ ಅರಿಯದ ಹುಡುಗರು. ನನ್ನ ಮನಸ್ಸಲ್ಲಿ ಎಂಥ ಬದಲಾವಣೆ ಆಗಿಬಿಟ್ಟಿದೆ, ಏನ್ ಕತೆ ಅನ್ನೋದು ಅವರಿಗೆ ಗೊತ್ತಾಗಲಿಲ್ಲ. ನಾನು ಯಾರನ್ನು ಕಚ್ಚೋದಿಲ್ಲ, ಈಗ ಬೇರೆ ಯಾವ ವಿಧದಲ್ಲೂ ಹಿಂಸೆ ಮಾಡೋದಿಲ್ಲ ಅನ್ನೋದು ಆ ಹುಡುಗರಿಗೆ ಹೇಗೆ ಗೊತ್ತಾಗಬೇಕು? ಆದ್ರಿಂದ ನನಗೆ ಈ ಗತಿ ಬಂತು. ಬ್ರಹ್ಮಚಾರಿ ಬೈದು ಹೇಳ್ತಾನೆ, ಛೇ, ಎಂಥ ತಿಳಿಗೇಡಿ ನೀನು. ನಿನ್ನ ನೀನು ರಕ್ಷಣೆ ಮಾಡಿಕೊಳ್ಬೇಕು ಅಂತನ್ನೋದೇ ನಿನ್ ಗೊತ್ತಿಲ್ವಲ್ಲ. ನಿನ್ನ ನೀನು ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋದೇ ನಿನಗಿನ್ನೂ ಗೊತ್ತಾಗಿಲ್ವಲ್ಲ. ಕಚ್ಚಬೇಡ ಅಂತ ಹೇಳಿದ್ನೆ ಹೊರತು ಉಸುಗುಟ್ಟಬೇಡ ಅಂತ ಹೇಳಿದ್ ನಾ ನಿನ್ಗೆ. ಉಸುಗುಟ್ಟಿ ಯಾಕೆ ನೀನು ಅವನ್ನ ಹೆದರಿಸಬಾರ್ದಾಗಿತ್ತು? ಅಂತ ಶ್ರೀರಾಮಕೃಷ್ಣ ಈ ಕಥೆ ಹೇಳಿ ಮುಂದುವರಿಸ್ತಾರೆ. ದುಷ್ಟರ ಕಡೆ ಮುಸುಗುಟ್ಟಬೇಕು, ಕೇಡು ತರದೇ ಇರಲಿ ಅಂತ ಅವರಿಗೆ ಭಯ ತೋರಿಸಬೇಕು, ಅವರ ಮೇಲೆ ವಿಷ ಕಾರಬಾರದು, ಅನಿಷ್ಟ ತರಬಾರದು, ಆದರೆ ಭಯ ತೋರಿಸಬೇಕು. ಭಗವಂತನ ಸೃಷ್ಟಿಯಲ್ಲಿ ಹಲವಾರು ವಿಧದ ಜೀವ, ಜಂತು, ಮರ, ಗಿಡ ಇವೆ. ಪ್ರಾಣಿಗಳಲ್ಲಿ ಒಳ್ಳೆಯವೂ ಇವೆ, ಕೆಟ್ಟವೂ ಇವೆ. ಹುಲಿಯಂತಹ ಕ್ರೂರ ಮೃಗಗಳೂ ಇವೆ. ಮರಗಳಲ್ಲಿ ಕೆಲವು ಅಮೃತೋಪಮವಾದ ಹಣ್ಣು ಕೊಡತಕ್ಕಂಥವುಗಳು ಇವೆ, ಇನ್ನು ಕೆಲವು ಇವೆ ಅವು ವಿಷಪೂರಿತ ಹಣ್ಣುಗಳನ್ನು ಬಿಡುತ್ತವೆ. ಅದೇ ರೀತಿಯಾಗಿ ಮನುಷ್ಯರಲ್ಲೂ ಕೂಡ ಒಳ್ಳೆಯವರು, ಕೆಟ್ಟವರು, ಸಾಧುಗಳು, ಅಸಾಧುಗಳು ಎಲ್ಲರೂ ಇದ್ದಾರೆ. ಸಂಸಾರಾಸಕ್ತರೂ ಇದ್ದಾರೆ, ಭಕ್ತರೂ ಇದ್ದಾರೆ ಅಂತ ಈ ರೀತಿಯಲ್ಲಿ ತಿಳಿಯಪಡಿಸುತ್ತಾರೆ. ಎಲ್ಲರಲ್ಲೂ ಮನುಷ್ಯ ಶರೀರ ಇರ್ತದೆ, ಆದರೆ ನಿಜವಾದ ಮನುಷ್ಯ ಇರ್ತಾನೆಯೇ ಅಲ್ಲಿ ಅಂತ ಅನ್ನೋದನ್ನು ನಾವು ಮನುಷ್ಯರಾಗಿದ್ದ ಪಕ್ಷದಲ್ಲಿ ಪತ್ತೆ ಹಚ್ಚುತ್ತೀವಿ. ಒಬ್ಬ ಮನುಷ್ಯ ಮಾತ್ರವೇ ಇನ್ನೊಬ್ಬ ಮನುಷ್ಯನನ್ನು ಗುರುತಿಸಬಲ್ಲ, ಒಬ್ಬ ಆತ್ಮಾಭಿಮಾನಿ ಮಾತ್ರವೇ ಇನ್ನೊಬ್ಬ ಆತ್ಮಾಭಿಮಾನಿಯನ್ನು ಗುರುತಿಸಬಲ್ಲ, ಒಬ್ಬ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡವನು ಮಾತ್ರವೇ ಇನ್ನೊಬ್ಬ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡವನು ಗುರುತಿಸಬಲ್ಲ, ಒಬ್ಬ ಮೃಗ ಇನ್ನೊಬ್ಬ ಮೃಗವನ್ನು ಗುರುತಿಸಬಲ್ಲ. ಅದಕ್ಕೆ ಅಂಥವರೆಲ್ಲ ಸೇರಿಕೊಂಡಿರ್ತಾರೆ. ಸೃಷ್ಟಿ ವೈವಿಧ್ಯಮಯ, ಶ್ರೀರಾಮಕೃಷ್ಣ ಹೇಳ್ಕೊಡ್ತಾ ಇದ್ದಾರೆ. ಮನುಷ್ಯರಲ್ಲಿ ನಾರಾಯಣ ಇದ್ದಾನೆ ಅಂತ ಸೇವೆ ಮಾಡಬೇಕು ನಿಜ, ಆದರೆ ನಮ್ಮನ್ನ ಹಾಳು ಮಾಡಿಕೊಂಡು ಎಷ್ಟು ಜನರನ್ನು ಸೇವೆ ಮಾಡಿದಿರ್ತಾನೆ, ಏನು ಪ್ರಯೋಜನ? ಆತ್ಮೋದ್ಧಾರದ ಕಡೆಗೆ ಮೊದಲು ತಾನೇ ಗಮನ ಕೊಡಬೇಕಾದದ್ದು. ಆದರೆ ಇನ್ನೊಬ್ಬರಿಗೆ ಮುಕ್ತಿ ಕೊಡೋದಕ್ಕೋಸ್ಕರ ತಾನು ನರಕಕ್ಕೆ ಹೋಗತಕ್ಕಂಥ ಸ್ವಾಮಿ ವಿವೇಕಾನಂದರ ಮಾತಿದ್ದಿಲ್ಲ, ಅದು ಬೇರೆ. ಆ ರೀತಿಯ ಕಷ್ಟ ಅನುಭವಿಸೋದು ಬೇರೆ, ಆದರೆ ಪತನಗೊಳ್ಳತಕ್ಕಂಥದ್ದು ಅದು ಬೇರೆ. ಪತನಕ್ಕೆ ಗುರಿಯಾಗಬಾರದು ನಾವು, ಅದಕ್ಕೋಸ್ಕರ ನಾವು ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಳ್ಬೇಕಾಗುತ್ತದೆ. ಕೇವಲ ಮುಖ ಪರಿಚಯ ಇದ್ರೆ ಸಾಲದು, ಅವನ ಕಣ್ಣೊಳಗೆ ಪ್ರವೇಶ ಮಾಡಿ ಒಳಗಡೆ ಹೃದಯದಲ್ಲಿ ಹೇಗಿದ್ದಾನೆ ಇವನು ಅನ್ನೋದನ್ನು ನೋಡಬೇಕು. ಬಹಳ ಕಷ್ಟ ಅದಲ್ಲ, ಒಂದೇ ಸಲಕ್ಕಾಗೋದಿಲ್ಲ. ಆ ಒಂದು ವಿಚಾರವಾಗಿ ನಾವು ಆಲೋಚನೆ ಮಾಡ್ತಾ ಇರ್ತದೆ, ಒಂದು ನಾಲ್ಕೈದು ಸತಿ ಚಳ್ಳೆ ಹಣ್ಣು ತಿಂತಾಯ್ತು ಅಂತ ಹೇಳಿದ್ರೆ ಅರ್ಥವಾಗ್ತದೆ ನಮಗೆ. ಮಾತಿನ ಧಾಟಿಯನ್ನು ನೋಡಿಯೇ ಅರ್ಥ ಮಾಡಿಕೊಳ್ಳೋದಕ್ಕೆ ಸಮರ್ಥರಾಗ್ತೇವೆ. ಅದಕ್ಕೆ ಬೇಕಾದಂತಹ ಅಂತರಂಗದ ಶಕ್ತಿ, ಅಂತಃಶಕ್ತಿ, ಇಂಟ್ಯೂಷನ್, ಅದನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಮತ್ತೆ ಭಗವಂತನ ಸಹಾಯವನ್ನು ಕೂಡ ತಗೊಳ್ತಕ್ಕಂಥದ್ದು ಇದೇ ಇರ್ತದೆ. ಅಂತೂ ಜೀವರಲ್ಲಿ ನಾನಾ ಬಗೆ ಇದ್ದಾರೆ ಅಂತನ್ನೋದನ್ನ ಹೇಳ್ತಾ ಮತ್ತಿನ್ನೂ ಮುಂದುವರಿಸ್ತಾರೆ. ಜೀವರಲ್ಲಿ ನಾಲ್ಕು ವಿಧ, ಬದ್ಧ, ಮುಮುಕ್ಷು, ಮುಕ್ತ, ನಿತ್ಯ. ಬದ್ಧ, ಮುಮುಕ್ಷು, ಮುಕ್ತ, ನಿತ್ಯ. ಬದ್ಧ ಅಂತಂದ್ರೆ ಸಂಸಾರದಲ್ಲಿ ಬದ್ಧನಾಗಿರುವವನು, ಸಿಕ್ಕಿಕೊಂಡಿರುವವನು. ಮುಮುಕ್ಷು ಅಂತ ಹೇಳಿದ್ರೆ ಆ ಸಂಸಾರದ ಬಂಧನದಿಂದ ಬಿಡಿಸಿಕೊಳ್ಳಬೇಕು ಅಂತನ್ನುವ ಲವಲವಿಕೆ ಉಳ್ಳವನು. ಮುಕ್ತ ಅಂತ ಹೇಳಿದ್ರೆ ಆ ಬಗೆಯ ಸಾಧನೆಯಿಂದ ಬಿಡುಗಡೆ ಹೊಂದಿದವನು. ಸಂಸಾರಕ್ಕೂ ತನಗೂ ಯಾವುದೇ ಬಗೆಯ ಸಂಬಂಧವೂ ಇಲ್ಲ ಅಂತ ಹೇಳ್ತಕ್ಕಂತಹ ಅಸಂಗತ್ವವನ್ನು ಸಿದ್ಧಿಸಿಕೊಂಡವನು ಮುಕ್ತ. ನಿತ್ಯ, ಅವನು ಹುಟ್ಟುವಾಗಲೇ ಮುಕ್ತ. ಇದೊಂದು ವಿಶೇಷವಾದಂತಹ ಶಬ್ದ, ನಿತ್ಯ ಸಿದ್ಧ, ನಿತ್ಯ ಸಿದ್ಧ ಅಂತ ಶ್ರೀರಾಮಕೃಷ್ಣರಿಂದ ನಾವು ಇದನ್ನು ಕೇಳ್ತೇವೆ. ಈಗ ಶ್ರೀರಾಮಕೃಷ್ಣರು ಈ ನಾಲ್ಕು ಬಗೆಯ ವ್ಯಕ್ತಿಗಳನ್ನು ವಿವರಿಸ್ತಾರೆ, ಅವರೇನು ವಿವರಿಸ್ತಾರೆ. ನಿತ್ಯ ಜೀವರು ಅಂದ್ರೆ ಯಾರು ಅಂತಂದ್ರೆ ನಾರದಾದಿಗಳು. ಇವರು ಈ ಪ್ರಪಂಚದಲ್ಲಿರೋದು ಜೀವರ ಮಂಗಳಕ್ಕಾಗಿ, ಜೀವರಿಗೆ ಶಿಕ್ಷಣ ಕೊಡೋದಕ್ಕೋಸ್ಕರ ಮಾತ್ರ. ಈ ಒಂದು ಪ್ರಪಂಚದಲ್ಲಿ ಅವರಿಗೇನು ಆಗಬೇಕಾಗಿಲ್ಲ. ನಿಜಕ್ಕೂ ನೋಡಿದ್ರೆ ಇಲ್ಲಿ ಏನೂ ಆಗಬೇಕಾದ ಯಾರಿಗೂ ನಿಜಕ್ಕೂ ಇಲ್ಲ. ಅದು ಅಜ್ಞಾನದಿಂದಾಗಿ ಇಲ್ಲಿ ಏನೋ ಆಗಬೇಕಾಗಿದೆ, ನಮ್ಗೆ ಇಲ್ಲಿ ಬೇಕಾದಷ್ಟು ಇದೆ, ಇದರಿಂದ ನಮಗೆ ಬಹಳ ಉದ್ದಾರ ಆಗುತ್ತದೆ ಅಂತ ಹೇಳ್ತಕ್ಕಂತ ಒಂದು ಭ್ರಮೆ ನಮ್ಮಲ್ಲಿ ಇರುತ್ತದೆ. ಆದ್ರಿಂದ ಎಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಭದ್ರ ಮಾಡ್ಕೊಳ್ಳೋದಲ್ದೇನೆ ಇನ್ನೂ ಜಾಸ್ತಿ ಸಂಗ್ರಹವಾಯಿತು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂತಹ ಬ್ಯಾಂಕಿಗೆ ಭದ್ರತೆ ಕಡಿಮೆ ಅಂತ ಸ್ವಿಸ್. ಕೊನೆ ನೋಡಿದ್ರೆ ಇವನೇ ಭದ್ರ ಇಲ್ಲ ಅಂತ ಅವನ ಆಮೇಲೆ ಗೊತ್ತಾಗ್ತದೆ. ಆದರೆ ನಿತ್ಯ ಜೀವರು ಅಂತ ಹೇಳ್ತಕ್ಕಂಥವರು ಇದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡವರು. ಆದ್ರಿಂದ ಈ ಯಾವುದಕ್ಕೂ ಕೂಡ ಶಾಶ್ವತವಾದಂತಹ ಒಂದು ಬೆಲೆ ಕೊಡೋದಿಲ್ಲ ಅವರು. ಅವರು ಹುಟ್ಟುವಾಗಲೇ ಮುಕ್ತರಾಗಿರ್ತಾರೆ. ಸ್ವಪ್ನವತ್ತು ಕಾಣುತ್ತದೆ ಈ ಜಗತ್ತು ಅವರಿಗೆ. ಪರಮಾತ್ಮ ಒಬ್ಬನೇ, ಪರತತ್ವ ಒಂದೇ ಸ್ಪಷ್ಟವಾಗಿ ಕಾಣುತ್ತದೆ ಅವರಿಗೆ. ಜಗತ್ತು ನೆರಳಿನೋಪಾದಿಯಲ್ಲಿ ಕಾಣುತ್ತದೆ. ಆದರೆ ಬದ್ಧರಿಗೆ ಈ ಜಗತ್ತು ಅತ್ಯಂತ ಸ್ಪಷ್ಟವಾಗಿ ಕಾಣುತ್ತದೆ, ಚೆನ್ನಾಗಿ ಕಾಣುತ್ತದೆ, ರಮ್ಯವಾಗಿ ಕಾಣುತ್ತದೆ. ಪರಮಾತ್ಮ ಯಾಕೋ ಮಸ್ಕು ಮಸ್ಕು. ಯಾರು ಈ ಪ್ರಪಂಚದ ಉದ್ಧಾರಕ್ಕಾಗಿ, ಆತ್ಮತತ್ವವನ್ನು ತಿಳಿಸಿಕೊಡುವುದಕ್ಕಾಗಿ ಮಾತ್ರವೇ ಜನ್ಮ ತಾಳಿರ್ತಾರೋ ಅಂಥವರು ನಾರದಾದಿಗಳು, ಸನಕ ಸನಂದಾದಿಗಳು, ಋಷಿಮುನಿಗಳು, ಇವರೆಲ್ಲ ನಿತ್ಯ ಜೀವರು ಅಥವಾ ನಿತ್ಯ ಮುಕ್ತರು. ಬದ್ಧ ಜೀವರು ಅಂದ್ರೆ ಯಾರು ಅಂತಂದ್ರೆ ವಿಷಯಾಸಕ್ತರು. ಪಂಚೇಂದ್ರಿಯಗಳಿಗೆ ಸುಖಪಡಿಸುವುದೇ ಅವರ ಜೀವನದ ಮುಖ್ಯ ಗುರಿ. ಸದಾ ಅದರಲ್ಲೇ ಅವರು ವ್ಯವಹರಿಸಿಕೊಂಡಿರ್ತಾರೆ. ಭಗವಂತನನ್ನ ಮರೆತು ಇರ್ತಾರೆ. ಮರೆತು ಕೂಡ ಭಗವಂತನನ್ನ ನೆನೆಯೋದಿಲ್ಲ ಅಂತ ಎರಡು ವಾಕ್ಯದಲ್ಲಿ ಹೇಳುತ್ತಾರೆ ಅವರು. ಶ್ರೀರಾಮಕೃಷ್ಣ ಭಗವಂತನನ್ನ ಮರೆತು ಇರ್ತಾರೆ. ಆಮೇಲೆ ಅಲ್ಲೇ ಇನ್ನೊಂದು ಮಾತು ಹೇಳ್ತಾರೆ, ಮರೆತು ಕೂಡ ಭಗವಂತನನ್ನು ನೆನೆಯೋದಿಲ್ಲ. ಇದು ಬದ್ಧ ಜೀವರ ಕತೆ. ಈಗ ಮುಮುಕ್ಷು ಜೀವರು ಅಂದ್ರೆ ಯಾರು ಅನ್ನೋದನ್ನು ಹೇಳ್ತಾರೆ ಅವರೇನೆ. ಮುಕ್ತರಾಗೋದಕ್ಕೋಸ್ಕರ ಇಚ್ಛೆ ಪಡುವವರು. ಆದರೆ ಇವರಲ್ಲಿ ಕೆಲವರು ಜಯಶೀಲರಾಗ್ತಾರೆ, ಇನ್ನು ಕೆಲವರು ಆಗುವುದಿಲ್ಲ. ಮುಕ್ತರಾಗಬೇಕು ಅಂತ ಬಯಸಿದಂತಹ ಮುಮುಕ್ಷುಗಳು ಅಂತನೋರು ಇರ್ತಾರಲ್ಲ, ಎಲ್ಲರೂ ಜಯಶಾಲಿಗಳಾಗೋದಿಲ್ಲ. ಯೇಸುಕ್ರಿಸ್ತ ಹೇಳಿದಾಗೆ ಮೆನಿ ಆರ್ ಕಾಲ್ಡ್, ಫ್ಯೂ ಆರ್ ಚೋಸನ್. ಶ್ರೀಕೃಷ್ಣ ಹೇಳಿದಂತೆ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತಿ ತತ್ವತಃ. ಸಾಧನೆ ಮಾಡೋದಕ್ಕೋಸ್ಕರ ಸಹಸ್ರಾರು ಜನ ಪ್ರಯತ್ನ ಪಟ್ಟರೆ ನಿಜವಾಗಿ ಸಾಧನೆ ಮಾಡತಕ್ಕಂಥವನು ಒಬ್ಬ. ಆ ನಿಜವಾಗಿ ಸಾಧನೆ ಮಾಡತಕ್ಕಂಥವ್ರಲ್ಲೂ ಕೂಡ ಸಿದ್ಧನಾದಂಥವನು ಎಲ್ಲೋ ಇನ್ನೊಬ್ಬ, ಸಾವಿರ ಜನರಿಗೂ ಒಬ್ಬ. ಅಂತಹ ಸಾವಿರ ಜನರಲ್ಲೂ, ಸಾವಿರ ಜನ ಸಿದ್ಧರಲ್ಲೂ ಕೂಡ ತತ್ವತಃ ನಾನು ಯಾರು ಅಂತ ತಿಳಿದವನು ಒಬ್ಬ. ಅಲ್ಲಿಗೆ ಸಾವಿರಕ್ಕೆ ಸಾವಿರದಿಂದ ಗುಣಿಸಿ, ಆ ಸಾವಿರಕ್ಕೆ ಮತ್ತೊಂದು ಸತ್ತು ಸಾವಿರದಿಂದ ಗುಣಿಸಿದ್ರೆ ಎಷ್ಟು ಜನ ಆಯ್ತೋ ಅಲ್ಲಿ ಒಂದು ಕೋಟಿ ಆಯ್ತು ಅಂತ ಇಟ್ಕೊಳ್ಳಿ. ಒಂದು ಕೋಟಿ ಒಬ್ಬ ಪರಮಾತ್ಮನನ್ನ ತತ್ವತಃ ತಿಳ್ಕೊಳ್ಳೋದಕ್ಕೆ ಸಮರ್ಥನಾಗ್ತಾನೆ ಅಂತ ಅನ್ನುವಾಗ ಎಷ್ಟು ಕಷ್ಟ ಇದೆ. ಆದ್ರಿಂದ ಅಂತಹ ಅದ್ಭುತವಾದಂತಹ ಪರಬ್ರಹ್ಮ ತತ್ವವನ್ನ, ಪರಮಾತ್ಮನನ್ನ ಅರಿತುಕೊಳ್ಳೋದಕ್ಕೆ ನಾವು ಯಾವ ಬೆಲೆಯನ್ನ ತೆರಬೇಕಾಗ್ತದೆ ಅನ್ನೋದು ಗೊತ್ತಾಗ್ತದೆ ಇಲ್ಲಿ ಶ್ರೀರಾಮಕೃಷ್ಣ ಮಾತಿನಿಂದ. ಇನ್ನು ಕೆಲವರು ಮುಕ್ತರಾಗೋದಿಲ್ಲ, ಮುಮುಕ್ಷಳಾಗಿರ್ಬೋದು ಅವರು. ಅದಕ್ಕೋಸ್ಕರ ಶ್ರೀಕೃಷ್ಣ ಇನ್ನೊಂದು ಕಡೆ ಹೇಳ್ತಾನೆ, ಅನೇಕ ಜನ್ಮಗಳಾದ ಮೇಲೆ ಒಬ್ಬ ಜ್ಞಾನಿ ಆಗ್ತಾನೆ ಅಂತ. ಶ್ರೀರಾಮಕೃಷ್ಣ ಹೇಳ್ತಾರೆ, ಇದೇ ಜನ್ಮದಲ್ಲೇ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅನ್ನುವ ಲವಲವಿಕೆ ಇರಬೇಕು. ಮನುಷ್ಯ ಜೀವನದ ಉದ್ದೇಶ ಭಗವಂತನ ಸಾಕ್ಷಾತ್ಕಾರ. ಈ ಮಾತುಗಳೆಲ್ಲ ನಾವು ತುಂಬಾ ಕೇಳ್ತೀವಿ, ತುಂಬಾ ಲೀಲಾಜಾಲವಾಗಿ ಉಪಯೋಗಿಸ್ತಾ ಇದ್ದೀವಿ. ಮನುಷ್ಯ ಜೀವನದ ಉದ್ದೇಶ ಭಗವಂತನ ಸಾಕ್ಷಾತ್ಕಾರ ಅಂತನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಇದೇ ಜನ್ಮದಲ್ಲಿ ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತೀವಿ ಅಂತ ಹೊರಟರು ಕೂಡ ಆಗೋದಿಲ್ವಲ್ಲ ಶ್ರೀರಾಮಕೃಷ್ಣ ಮಾತಿನ ಪ್ರಕಾರ. ಹಾಗಾದ್ರೆ ಅದಕ್ಕೇನು ಹೇಳ್ತೀರಿ ಅಥವಾ ಇದಕ್ಕೇನು ಅರ್ಥ ಅಂತನೋ ಪ್ರಶ್ನೆ ನಮ್ಮನ್ನು ಹೇಳಬೇಕು. ಹಾಗೆ ಚೆನ್ನಾಗಿ ಆಲೋಚನೆ ಮಾಡಿದಾಗ ಒಂದು ಹೊಳಿತದೆ ಏನು ಅಂತ ಹೇಳಿದ್ರೆ, ಈ ಜನ್ಮದಲ್ಲೇ ಸಾಕ್ಷಾತ್ಕಾರ ಮಾಡಿಕೊಳ್ತೇನೆ ಅಂತ ಹೇಳತಕ್ಕಂತಹ ಒಂದು ಘನವಾದ ಉದ್ದೇಶ ಇಟ್ಕೊಂಡು ಪ್ರಯತ್ನ ಮಾಡ್ತು ಅಂತ ಹೇಳಿದ್ರೆ ಒಂದು 10 ಜನ್ಮ ಆದಮೇಲೆ ಅವನಿಗೆ ಸಿದ್ಧಿ ಆಗ್ತದೆ. ಅಯ್ಯೋ, 10 ಜನ್ಮ ಆದ್ಮೇಲೆ ತಾನೇ ಸಿಗೋದು? ಹಾಗಾದ್ರೆ ಆ 10ನೇ ಜನ್ಮಕ್ಕೆ ಪ್ರಾರಂಭ ಮಾಡಿದ್ರೆ ಆಯ್ತು ಅಂತ ಹೇಳಿದ್ರೆ ಅದಾಗೋದಿಲ್ಲ. ಆ 10ನೇ ಜನ್ಮದಲ್ಲಿ ನೀವು ಪ್ರಾರಂಭ ಮಾಡ್ತಿರಲ್ಲ, ಅವತ್ತಿನಿಂದ ತೀರ್ಮಾನ ಆಗುತ್ತೆ ನಿಮ್ಗೆ ಯಾವಾಗ ಸಾಕ್ಷಾತ್ಕಾರ ಆಗಬೇಕು ಅಂತ. ಆದ್ರಿಂದ ಮತ್ತೆ 10 ಜನ್ಮ. ಆದ್ರಿಂದ ನೀವು ಯಾವಾಗ ಶುರು ಮಾಡ್ತಿರೋ ಅಂದಿನಿಂದ 10 ಜನ್ಮ. ಹಾಗಾದ್ರೆ ಶುರು ಮಾಡದೇ ಇದ್ರೆ 1000 ಜನ್ಮ. ಅಥವಾ 10,000 ಜನ್ಮ, ಅಥವಾ 84 ಲಕ್ಷ ಜನ್ಮ. 84 ಲಕ್ಷ ಅಂತ ಹೇಳ್ತಕ್ಕಂತ ಈ ಒಂದು ಪದ ಪ್ರಯೋಗವನ್ನು ಪುರಾಣಗಳಲ್ಲಿ ನೀವು ನೋಡಬಹುದು. ಹೇಗೆ ಈ ಶರೀರ ಶಾಸ್ತ್ರಜ್ಞರು ಅತ್ಯಂತ ಸೂಕ್ಷ್ಮವಾದ ನರಗಳು, ನರಮಂಡಲ ಅಂತ ಹೇಳ್ತಕ್ಕಂಥದ್ದು ಎಲ್ಲೆಲ್ಲಿ ಹೇಗೆ ಹೇಗೆ ವ್ಯಾಪ್ತಿಗೊಂಡಿದೆ ಅಂತನ್ನೋದನ್ನ ಕಂಡು ಹುಡುಕಿದಾರೋ. ಅತ್ಯಂತ ಸೂಕ್ಷ್ಮವಾದಂತಹ ನರಗಳು, ಅವುಗಳನ್ನ ಶರೀರ ಶಾಸ್ತ್ರಜ್ಞರು ಹೇಗೆ ಕಂಡುಹಿಡಿದಿದ್ದಾರೋ, ಶರೀರದ ಅತ್ಯಂತ ಸೂಕ್ಷ್ಮ ವಿಚಾರಗಳನ್ನೆಲ್ಲ ಹೇಗೆ ಬಹಿರಂಗಪಡಿಸಿಕೊಂಡಿದ್ದಾರೋ, ಅದೇ ರೀತಿಯಲ್ಲಿ ಜ್ಞಾನಿಗಳು ಮನುಷ್ಯ ಜನ್ಮ ಎಷ್ಟು, ಒಂದು ಜೀವ ಸಾಕ್ಷಾತ್ಕಾರದ ಸ್ಥಿತಿಗೆ ಹೋಗುವ ವೇಳೆಗೆ ಎಷ್ಟು ಜನ್ಮವನ್ನು ಎತ್ತಿರಬಹುದು ಅಂತ ಅನ್ನೋದನ್ನ ಕಂಡುಹಿಡಿದಿದ್ದಾರೆ. ನೀವು ಆಶ್ಚರ್ಯ ಪಡಬಹುದು ಇದೆಲ್ಲ ಹೇಗೆ ಸಾಧ್ಯ ಆಗ್ತದೆ ಅವ್ರ ಕೈಲಿ ಅಂತ ಹೇಳಿದ್ರೆ, ವಿಜ್ಞಾನಿಗಳು ಒಂದು ಬಸವನ ಹುಳ ಅಂತ ಬರುತ್ತೆ, ಆ ಬಸವನ ಹುಳದ ಹಲ್ಲುಗಳನ್ನ ಲೆಕ್ಕ ಹಾಕಿದ್ದಾರೆ ಅವರು. ಆ ಬಸವನ ಹುಳ ಅದು ಎಲೆಯನ್ನು ತಿನ್ಕೊಂಡು ಹೋಗ್ತದೆ, ಅಥವಾ ಇನ್ನೊಂದು ತರದ ಪತಂಗದ ಹುಳ ಕೂಡ. ಈ ಹುಳುಗಳ ಅಷ್ಟೊಂದು ಗಟ್ಟಿಯಾದಂತಹ ಎಲೆಗಳನ್ನ ಅಷ್ಟು ವೇಗವಾಗಿ ತಿನ್ಕೊಂಡು ಹೋಗುತ್ತವಲ್ಲ, ಆ ಹಲ್ಲುಗಳು ಎಷ್ಟಿರಬಹುದು ಅಂತ ಲೆಕ್ಕ ಹಾಕಿದ್ದಾರೆ ಅವರು. ನಿಮ್ಗೆ ಆಶ್ಚರ್ಯ ಆಗಬಹುದು, ನಾನೊಂದು ಪತ್ರಿಕೆಯಲ್ಲಿ ನೋಡಿದೆ, 14,000 ಹಲ್ಲುಗಳಂತೆ. ಆ ಹುಳ ಅಂತ ಹೇಳ್ತಕ್ಕಂಥ ಅದು ಎಷ್ಟು ಚಿಕ್ಕದು ಅಂತ ನಿಮ್ಗೆ ಗೊತ್ತಿದೆ. ಇನ್ನು ಅದರ ಬಾಯಿನ ಅಗಲಿಸಿ ಅದರಲ್ಲಿರ್ತಕ್ಕಂಥ 14,000 ಹಲ್ಲುಗಳನ್ನ ಎಣಿಸಿ ಇದೆಲ್ಲ ಸಾಧ್ಯ ಆಗುವಾಗ ಅತೀಂದ್ರಿಯಾವಸ್ಥೆಯ ಅನುಭವವನ್ನು ಮಾಡಿಕೊಂಡಿರತಕ್ಕಂಥವರಿಗೆ ಈ ಜನ್ಮಾಂತರಗಳ ಮರ್ಮವನ್ನು ಕಂಡುಹುಡುಕತಕ್ಕಂಥದ್ದು ಏನ್ ಕಷ್ಟ ಅಂತೂ ಇದೊಂದಿದೆ. ಆದ್ರಿಂದ ಮುಕ್ತರಾಗಬೇಕು ನಾವು ಅನ್ಸಿರ್ತಕ್ಕಂಥ ತೀರ್ಮಾನವನ್ನು ಈ ಒಂದು ಕೈಗೊಂಡಿದ್ದೆ ಆದ್ರೆ ಕೇವಲ 10 ದಿನಗಳಲ್ಲಿ ಮುಕ್ತರಾಗಬಹುದು. ಎಷ್ಟೋ ಜನ 10 ಕರೆದು ಪ್ರಾರ್ಥನೆ ಮಾಡ್ತಿರ್ತಾರೆ, ಸ್ವಾಮೀಜಿ ನಮಗೆ ಮುಂದಿನ ಜನ್ಮ ಬೇಡವೇ ಬೇಡ. ಮೊನ್ನೆ ತಾನೇ ಒಬ್ಬ ಸಿಂಗಪುರದ ಮನುಷ್ಯ ಎಲ್ಲ ಬಿಟ್ಟು ಅವನು ದೊಡ್ಡ ಫ್ಯಾಕ್ಟರಿ ನಡೆಸ್ತಾ ಇದ್ದಾನೆ, ಬೇಕಾದಷ್ಟು ಶ್ರೀಮಂತ. ಆತ ಕಣ್ಣಲ್ಲಿ ನೀರು ಸುರಿಸಿಕೊಂಡು ಹೇಳ್ತಾನೆ, ಸ್ವಾಮೀಜಿ ಮಾತಿನ ಸಂದರ್ಭದಲ್ಲಿ ಹೀಗೆ ಬಂತು ಆಗ ಹೇಳ್ತಾನೆ, ಸ್ವಾಮೀಜಿ ನನಗೆ ಮುಂದಿನ ಜನ್ಮ ಮಾತ್ರ ಖಂಡಿತ ಬೇಡ, ಬೇಡವೇ ಬೇಡ. ಅವನು ಹೇಳಿದ ಕ್ರಮ ನೋಡಿದ್ರೆ ಖಂಡಿತವನಿಗೆ ಮುಂದಿನ ಜನ್ಮ ಇಲ್ಲ ಅಂತ ನಾವು ಹೇಳಬಹುದು. ಅಷ್ಟು ಪ್ರಾಮಾಣಿಕವಾಗಿ ಅದನ್ನು ಹೇಳಿದ್ದಾನೆ. ಹೇಳಿದ ಮಾತ್ರಕ್ಕೆ ಅವನಿಗೆ ಮುಂದಿನ ಜನ್ಮ ಇಲ್ಲದಾಗ ಆಗ್ಬಿಡುತ್ತೇನೋ? ಅವನಿಗೆ ಸಮಾಧಾನ ಮಾಡಬಹುದು, ನೀನು ಹೀಗೆ ಸಂಕಲ್ಪ ಮಾಡ್ತಾ ಇರಿ ಮುಂದಿನ ಜನ್ಮ ಇಲ್ಲದಾಗ ಆಗ್ಬಿಡುತ್ತೆ ಅಂತ ಸಮಾಧಾನ ಮಾಡಬಹುದು. ಶ್ರೀಮಾತೆ ಶಾರದಾದೇವಿಯವರು ಪುರಿ ಜಗನ್ನಾಥನ ದರ್ಶನ ಮಾಡೋದಕ್ಕೋಸ್ಕರ ಹೋಗಿದ್ದಾಗ ರಥೋತ್ಸವ, ಬೃಹತ್ ಆದಂತಹ ರಥೋತ್ಸವ ನಡೀತಾ ಇದೆ, ಸಹಸ್ರಾರು ಜನ ಲಕ್ಷಗಟ್ಟೆ ಜನ ಹಗ್ಗವನ್ನು ಹಿಡಿದು ಎಳಿತಾ ಇದ್ದಾರೆ, ರಥವನ್ನು ಪರಮಾತ್ಮನನ್ನು ಎಳಿತಾ ಇದ್ದಾರೆ, ಮೆರವಣಿಗೆ ಮಾಡಿಸ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಯಾರ್ಯಾರು ಆ ಪರಮಾತ್ಮನ ದರ್ಶನವನ್ನು ಆ ರಥದ ಮೇಲೆ ವಿಜೃಂಭಿಸತಕ್ಕಂತಹ ಪರಮಾತ್ಮನ ದರ್ಶನ ಮಾಡಿರ್ತಾರೋ ಅಂತವರೆಲ್ಲರಿಗೂ ಕೂಡ ಇದೇ ಜನ್ಮ ಕೊನೆಯದು ಅಂತ ಹೇಳ್ತಕ್ಕಂಥದ್ದು ಮಾತಿದೆ. ಅದನ್ನು ಕಂಡು ಆ ಲಕ್ಷಗಟ್ಟಲೆ ಜನ ಆ ಪರಮಾತ್ಮನನ್ನು ಕಂಡುಕೊಂಡು ಈ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ತಮ್ಮ ಕೈಂಕರ್ಯವನ್ನು ತೋರಿಸ್ತಾ ಮಾಡ್ತಾ ಇದ್ದಾರಲ್ಲ ಅಂತ ಅನ್ನೋದನ್ನ ಕಂಡು ಶ್ರೀಮಾತೆ ಶಾರದಾದೇವಿ ಇವರು ಮನಸ್ಸಲ್ಲಿ ಅಂದುಕೊಂಡ್ರಂತೆ, ಆಹಾ ಇಷ್ಟೊಂದು ಜನ ಮುಕ್ತರಾಗ್ತಾ ಇದ್ದಾರಲ್ಲ, ಎಷ್ಟು ಭಾಗ್ಯವಂತರು ಇವರು ಅಂದ್ಕೊಂಡ್ರಂತೆ. ಆಮೇಲೆ ಮರುಕ್ಷಣಕ್ಕೆ ಅವರ ಮನಸ್ಸಲ್ಲಿ ಇನ್ನೊಂದು ಆಲೋಚನೆ ಬಂತಂತೆ, ಇಲ್ಲ ಇಲ್ಲ ಸಾಧ್ಯವಿಲ್ಲ, ಮುಂದೆ ಬಹಳ ಬೇಗ ಇವರು ಮುಕ್ತರಾಗೋದಕ್ಕೆ ಅನುಕೂಲ ಆಗಬಹುದು ಈ ಒಂದು ದರ್ಶನದಿಂದ, ಈ ಒಂದು ಸೇವೆಯಿಂದ ಅಷ್ಟೇ ವಿನಃ ಮುಂದಿನ ಜನ್ಮಕ್ಕೆ ಇವರು ಮುಕ್ತರಾಗ್ತಾರೆ ಅಂತ ಹೇಳ್ತಕ್ಕಂಥದ್ದು ಮಾತ್ರ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಜನ್ಮಾಂತರಗಳ ವಾಸನಾ ಬಲಗಳು ಎಷ್ಟೊಂದು ತುಂಬಿಕೊಂಡಿದೆ ಇವರಲ್ಲಿ, ಸಾಧ್ಯವಿಲ್ಲ ಸಾಧ್ಯವಿಲ್ಲ ಅಂತ ಜಗನ್ಮಾತೆ ಅಂದ್ಕೊಂಡ್ರಂತೆ. ಈ ಮಾತುಗಳನ್ನೆಲ್ಲ ನಾವು ಸೇರಿಸ್ಕೊಳ್ಬೇಕಾಗುತ್ತೆ. ಒಂದು ಮಾತನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು 10 ಮಾತುಗಳನ್ನು ಸೇರಿಸ್ಕೊಳ್ಬೇಕಾಗ್ತದೆ. ಇಲ್ಲದ್ರೆ ಗಲಿಬಿಲಿ ಆಗ್ತದೆ, ಅಲ್ಲಿ ಹಾಗನಿದ್ದಾರೆ ಇಲ್ಲಿ ಹೀಗನಿದ್ದಾರೆ ಇದಕ್ಕೆ ಏನ್ ಹೇಳ್ತೀರಿ ನೀವು ಅಂತ ಕೊನೆ ನಾವು ಅಲ್ಲಿ ಹಾಗನಿದ್ದಾರೆ ಇಲ್ಲಿ ಹೀಗನಿದ್ದಾರೆ ನಾನು ಹೇಗಂದ್ರೆ ಅಂತ ಹೇಳ್ತಕ್ಕಂತ ತಗೊಂಡ್ಬಿಟ್ಟಿದ್ದೆ. ಅವರು ಇನ್ನೊಬ್ಬರ ಹತ್ರಕ್ಕೆ ಹೋಗ್ಬಿಟ್ಟು ನೋಡಿ ಅವ್ರು ಹಾಗಂದ್ರು, ಈಗ ನೋಡಿ ಇವರು ಹೀಗಂದ್ರು, ಸ್ವಾಮಿ ಪುರುಷೋತ್ತಮಾನ ಅಂತ ಈ ತರ ಹೇಳಿದ್ರು, ನೀವೇನ್ ಹೇಳ್ತೀರಿ ಅಂತ ಅವ್ರನ್ನ ಕೇಳಿ, ಆಮೇಲೆ ಹೀಗೆಲ್ಲರನ್ನು ಕೇಳಿ ಒಬ್ಬರೊಬ್ಬರು ಒಂದೊಂದು ತರ ಹೇಳಿ, ಆಮೇಲೆ ಅವರು ಆ ಕಡೆ ಮಾನಸಿಕ ಚಿಕಿತ್ಸಾ ಪಡೆದುಕೊಳ್ಳೋದಕ್ಕೆ ಸಿದ್ಧರಾಗ್ತಾರೆ. ಬಹಳ ಆಲೋಚನೆ ಮಾಡಬೇಕಾಗ್ತದೆ, ತೀರ್ಮಾನಕ್ಕೆ ಬರೋದನ್ನ ಕೊನೆಯಾಗಿಟ್ಕೊಳ್ಬೇಕು. ಪ್ರತಿಯೊಂದು ತತ್ವದ ವಿಷಯದಲ್ಲೂ ಕೂಡ ಒಂದು ತೀರ್ಮಾನಕ್ಕೆ ಬರುವ ಅಂಶವನ್ನು ಕೊನೆಯಾಗಿಟ್ಕೊಳ್ಬೇಕು. ಧ್ಯಾನ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಕೇಳ್ತಾರೆ. ಬಹಳ ಜನ ಬಂದು ಹೇಳ್ತಿರ್ತಾರೆ, ಆಧುನಿಕ ಯುಗದ ಅತ್ಯಂತ ದೊಡ್ಡ ಫ್ಯಾನ್ಸಿ ಫ್ಯಾನ್ಸಿ ಅಂತ ಒಂದು ಶಬ್ದ ಇದೆಯಲ್ಲ, ತಮಾಷೆ, ಅದು ಈ ಧ್ಯಾನ. ನಾವು ಧ್ಯಾನ ಮಾಡಬೇಕು, ನಾವು ಧ್ಯಾನ ಮಾಡಬೇಕು, ನಾವು ಧ್ಯಾನ ಮಾಡ್ತಾ ಇದ್ದೇವೆ, 20 ವರ್ಷಗಳಿಂದ ಮಾಡ್ತಾ ಇದ್ದೀವಿ ಧ್ಯಾನ. ಮುಖ ಮಾತ್ರ ಹಾಗೆ ಹೇಳೋದಿಲ್ಲ. ಸೊ ಧ್ಯಾನ ಮಾಡಬೇಕು, ಹೇಳ್ಕೊಡಿ ಅದನ್ನ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ, 7ನೇ ಮೆಟ್ಟಿಲದು. ಯಮ ನಿಯಮದಲ್ಲೂ ಕೂಡ ಬೇಕಾದಷ್ಟು ಅಂಶಗಳಿವೆ, ಅಹಿಂಸಾ ಸತ್ಯಾದಿಗಳು. ಇವುಗಳು ಯಾವುದನ್ನು ಅವರು ಏನು ಎಂಥದ್ದು ಅಂತ ಕೇಳೋದಕ್ಕೆ ಬರುವುದಿಲ್ಲ. ಅವರು ಧ್ಯಾನ ಮಾಡೋದು ಹೇಗೆ ಅದನ್ನು ಮಾತ್ರ ಹೇಳ್ಕೊಡಿ. ಆಗ ಅವರಿಗೆ ಹೇಳ್ಕೊಡೋದಾಗತ್ತೆ, ಮೆಡಿಟೇಷನ್ ಅಂಡ್ ಸ್ಪಿರಿಚುವಲ್ ಲೈಫ್ ಸ್ವಲ್ಪ 4 ಸತಿ ಓದ್ಕೊಂಡು ಬನ್ನಿ, ನಾ ಹಿಂದೆ 1 ಸತಿ ಹೇಳಿದ್ದೆ ನಿಮಗೆ. ಆಮೂಲಾಗ್ರವಾಗಿ ಈ ಶರೀರ ಅಂದ್ರೆ ಏನು, ಈ ಮನಸ್ಸು ಅಂದ್ರೆ ಏನು, ಸಂಸ್ಕಾರಗಳು ಅಂದ್ರೆ ಏನು, ನೆನಪು ಅಂದ್ರೆ ಏನು, ನಿದ್ರೆ ಅಂದ್ರೆ ಏನು, ನರನಾಡಿಗಳು ಅಂದ್ರೆ ಏನು, ಇವುಗಳೆಲ್ಲದರ ವಿವರವನ್ನು ಕೂಡ ಸಮಗ್ರವಾಗಿ ತಿಳಿದುಕೊಂಡ ಮೇಲೆ ಈ ಮನಸ್ಸನ್ನು ಏಕಾಗ್ರವಾಗಿ ಭಗವಂತನ ಕಡೆಗೆ ಹರಿಸೋದು ಹೇಗೆ ಅಂತ ಅನ್ನೋದ್ರ ಒಂದು ಪರಿಜ್ಞಾನ ಅವನಿಗೆ ಉಂಟಾಗುತ್ತದೆ. ಒಂದು ಅಡಿಗೆ ಅಂತ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತಹ ಸಾಮಾನು ಸರಂಜಾಮಗಳನ್ನೆಲ್ಲ ಅಚ್ಚುಕಟ್ಟಾಗಿ ಜೋಡಿಸಿಕೊಂಡು ತಾನೇ ಮಾಡಬೇಕಾದ್ದು. ಉಪ್ಪಿನಿಂದ ಹಿಡಿದು ಸಾಸಿವೆಯಿಂದ ಹಿಡಿದು ಅಕ್ಕಿಯವರೆಗೆ ಪ್ರತಿಯೊಂದರ ಸ್ವಭಾವ ಪರಿಚಯ ಇರಬೇಕು. ಎಷ್ಟೋ ಜನಕ್ಕೆ ಹೆಸರೇ ಗೊತ್ತಿಲ್ಲ, ಅವ್ರು ಹೇಗೆ ಅಡುಗೆ ಮಾಡ್ತಾರೆ. ಹಾಗೇನೇ ನಾವು ಒಂದು ತತ್ವವನ್ನು ತಿಳಿದುಕೊಳ್ಬೇಕಾದ್ರೆ ಆಮೂಲಾಗ್ರವಾಗಿ ಹಲವಾರು ಕಡೆ ಅದನ್ನೆಲ್ಲ ನೋಡಿ ಒಂದಕ್ಕೊಂದು ಅದನ್ನ ತರತಮ ಭೇದವನ್ನೆಲ್ಲ ನೋಡಿಕೊಂಡು ಅದರ ವ್ಯತ್ಯಾಸವನ್ನೆಲ್ಲ ನೋಡಿಕೊಂಡು ಒಂದು ಸಿದ್ಧಾಂತಕ್ಕೆ ಬರಬೇಕಾಗ್ತದೆ. ಇಲ್ಲಿ ಮುಮುಕ್ಷುಗಳಾದವರೆಲ್ಲರೂ ಕೂಡ ಮುಕ್ತರಾಗ್ತಾರೆ ಅಂತ ಹೇಳ್ತಕ್ಕಂತಹ ಮಾತನ್ನ ನಾವು ಒಪ್ಕೊಳ್ಳಕ್ಕಾಗೋದಿಲ್ಲ ಅಂತ ಅನ್ನೋದನ್ನು ಶ್ರೀರಾಮಕೃಷ್ಣ ಮಾತಿನಿಂದ ನಾವು ತಿಳ್ಕೊಳ್ತಾ ಇದ್ದೀವಿ. ಆಮೇಲೆ 4ನೇ ವಿಧಾನ ತಿಳಿಸ್ತಾರೆ. ಮುಕ್ತ ಜೀವರು ಅಂದ್ರೆ ಈ ಪ್ರಪಂಚದಲ್ಲಿ ಕಾಮಕಾಂಚನದಿಂದ ಬಂಧಿತರಾಗದವರು. ಉದಾಹರಣೆಗೆ ಸಾಧು ಮಹಾತ್ಮರು, ಇವರ ಹೃದಯದಲ್ಲಿ ವಿಷಯ ಬುದ್ಧಿ ಲೇಷ ಮಾತ್ರವೂ ಇರದು, ಸರ್ವದಾ ಹರಿಪಾದ ಪದ್ಮ ಚಿಂತನೆ ಮಾಡ್ತಾ ಇರ್ತಾರೆ. ಲಕ್ಷಣಗಳನ್ನು ಹೇಳ್ತಾರೆ ಮುಕ್ತರಾದವರು ಯಾವ ರೀತಿಯಲ್ಲಿ ಇರ್ತಾರೆ ಅಂತ. ಕಾಮಕಾಂಚನದಿಂದ ಅವರು ಬಂಧಿತರಾಗದವರು. ಮಾತೆತ್ತಿದ್ರೆ ಈ ಪುಸ್ತಕದಲ್ಲಿ ಕಾಮಕಾಂಚನ ತ್ಯಾಗ. ಹಾಗಾದ್ರೆ ನಾವು ಸಂಸಾರ ನಡೆಸೋದು ಹೇಗೆ ಸ್ವಾಮೀಜಿ ಅಂತನೋ ಪ್ರಶ್ನೆ ಯಾವಾಗಲೂ ಹೇಳ್ತಾ ಇರ್ತದೆ. ಏನು ಗಡಿಬಿಡಿ ಮಾಡಬೇಡಿ, ಆ ಕಾಮಕಾಂಚನದಲ್ಲಿ ಏನಿದೆ ಅಂತ ಅನ್ನೋದನ್ನು ನೋಡ್ತಾ ಅನುಭವಿಸಿ ಆಮೇಲೆ ಅದರಿಂದ ಒಂದಲ್ಲ ಒಂದಿನ ನಾನು ಬಿಡುಗಡೆ ಹೊಂದಲೇಬೇಕು ಅಂತ ಇರತಕ್ಕಂಥ ತೀರ್ಮಾನ ಮಾಡಿ 60ನೇ ವಯಸ್ಸಿಗೆ ಕೀ ಬಂಚನ್ನ ಆ ಕಡೆ ಎಸ್ಬಿಡಿ. ಕನಿಷ್ಠ ಅಷ್ಟಾದರೂ ಮಾಡಿ. ಬೀಗದ ಕಾಯಿ ಗೊಂಚಲಿದೆಯಲ್ಲ, ಅದನ್ನ ಎಸೆಯುವಂತಹ ಸಾಮರ್ಥ್ಯ ಯಾವಾಗ ಬರುತ್ತೋ ಕಾಮಕಾಂಚನದಿಂದ ನೀವು ಮುಕ್ತರಾಗಿದ್ದೀರಿ ಅಂತ ಅರ್ಥ. ಯಾವಾಗ ಅದನ್ನು ಭದ್ರವಾಗಿ ಇಟ್ಕೊಳ್ಬೇಕು ಅಂತ ತೀರ್ಮಾನಕ್ಕೆ ಬಂದಿರ್ತಿರೋ, ತಮಾಷೆಗೊಂದೇ ನಿಮ್ ನಿಮ್ ಸುಖ ದುಃಖ ಏನಿರುತ್ತೋ ಅದಕ್ಕನುಸಾರವಾಗಿ ಹೋಗಿ ನೀವೆಲ್ಲ. ಆದ್ರೆ ಮುಕ್ತರು ಅಂತ ಅನಿಸ್ಕೊಳ್ಬೇಕಾದ್ರೆ ಮೊದಲನೇದಾಗಿ ಈ ಕಾಮ ಮತ್ತು ಕಾಂಚನ ಇವೆರಡರಿಂದ ನಾವು ಪಾರಾಗಬೇಕಾಗುತ್ತೆ ಅಂತ ಅನ್ನೋದನ್ನ ಇಲ್ಲಿ ಶ್ರೀರಾಮಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ಇದನ್ನ ಇನ್ನೂ ಬೇರೆ ಬೇರೆ ದೃಷ್ಟಿಯಿಂದ ನೋಡೋದಕ್ಕೆ ಮುಂದೆ ಬೇರೆ ಅವಕಾಶ ಇರುತ್ತೆ. ಆದ್ರಿಂದ ಅದರ ವಿವರಣೆಯನ್ನು ತತ್ಕಾಲಕ್ಕೆ ನಿಲ್ಲಿಸಿ ಮುಂದೆ ಇದೇ ನಾಲ್ಕು ಬಗೆಯ ಜೀವರ ಕುರಿತಾಗಿ ಒಂದು ಉಪಮೆಯನ್ನು ಕೊಟ್ಟು ಶ್ರೀರಾಮಕೃಷ್ಣ ವಿವರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ತುಂಬಾ ಸ್ವಾರಸ್ಯಕರವಾಗಿದೆ. ಮೀನು ಹಿಡಿಯೋದಕ್ಕೆ ಕೆರೆಗೆ ಬಲೆ ಹಾಕ್ತಾರೆ. ಶ್ರೀರಾಮಕೃಷ್ಣ ಹೇಳ್ತಾರೆ ಮುಂದೆ ಮೀನು ಹಿಡಿಯೋದಕ್ಕೆ ಕೆರೆಗೆ ಬಲೆ ಹಾಕ್ತಾರೆ. ಕೆಲವು ಮೀನುಗಳು ಅಂಥ ಬುದ್ಧಿಶಾಲಿಗಳು ಬಲೆ ಬೀಳೋದೇ ಇಲ್ಲ. ನೋಡಿ ಇಲ್ಲಿ ಮೂರು ವಾಕ್ಯಗಳಿವೆ, ಇವುಗಳನ್ನು ನಾನು ಯಾವ ತರ ಓದ್ದೆ ನೋಡಿ ನಿಮ್ಗೆ ಅರ್ಥ ಆಗೋಯ್ತು. ಆದರೆ ನೀವೇ ಓದಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಹೀಗೆ ಓದ್ತೀರಿ ನೀವು, ಮೀನು ಹಿಡಿಯಲು ಕೆರೆಗೆ ಬಲೆ ಹಾಕುತ್ತಾರೆ. ಕೆಲವು ಮೀನುಗಳು ಅಂಥ ಬುದ್ಧಿಶಾಲಿಗಳು ಬಲೆಗೆ ಬೀಳುವುದೇ ಇಲ್ಲ. ಮೀನು ಹಿಡಿಯೋದಕ್ಕೆ ಕೆರೆಗೆ ಬಲೆ ಹಾಕ್ತಾರೆ ಅಂತ ಹೇಳಿದ್ರೆ ಬೆಸ್ತರು ಬಲೆ ಹಾಕೋದು ಇದೆಲ್ಲ ಚಿತ್ರ ಬರ್ಬೇಕು ಅಲ್ಲಿಗೆ. ಕೆಲವು ಮೀನುಗಳು ಅಂಥ ಬುದ್ಧಿಶಾಲಿಗಳು ಬಲೆಗೆ ಬೀಳದೇ ಇಲ್ಲ ಅಂತನ್ನುವ ಈ ಒಂದು ಸ್ವರದ ಏರಿಳಿತ ಮಾಡಿದಾಗ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ. ಬಳಿಕ ಹೇಳ್ತಾರೆ ಅವನ್ನ ನಿತ್ಯ ಜೀವರಿಗೆ ಹೋಲಿಸಬಹುದು. ಯಾವ ಬಲೆಗೆ ಬೀಳದೇ ಇಲ್ವೋ, ಬಲೆ ಹಾಕ್ತಾರೆ ಎಂದು ಗೊತ್ತಾದ ತಕ್ಷಣ ಅಲ್ಲಿಂದ ಬಿಟ್ಟು ಇನ್ನೊಂದು ಕಡೆಗೆ ಹೋಗುತ್ತವೋ ಅಂತವ್ರನ್ನ ನಿತ್ಯ ಜೀವರಿಗೆ ಹೋಲಿಸಬಹುದು, ನಿತ್ಯ ಮುಕ್ತರವರೆಲ್ಲ. ಆದರೆ ಬಹುಭಾಗ ಮೀನು ಬಲೆಗೆ ಬೀಳುತ್ತವೆ, ಹೆಚ್ಚಿನ ಮೀನುಗಳೆಲ್ಲ ಬಲೆಗೆ ಬೀಳುತ್ತವೆ. ಅವುಗಳಲ್ಲಿ ಕೆಲವು ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನಿಸುತ್ತವೆ. ಆ ಮೀನುಗಳನ್ನ ಮುಮುಕ್ಷ ಜೀವರಿಗೆ ಹೋಲಿಸಬಹುದು, ಬಲೆಗೆ ಸಿಕ್ಕೊಂಡ ಮೇಲೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಕ್ಕಂಥವ್ರನ್ನ. ಆದರೆ ಎಲ್ಲವೂ ತಪ್ಪಿಸ್ಕೊಂಡು ಹೋಗಲಾರವು, ಎಲ್ಲೋ ಕೆಲವು ಮಾತ್ರ ಟಪಕ್ ಟಪಕ್ ಅಂತ ಶಬ್ದ ಮಾಡಿ ಬಲೆಯಿಂದ ನೆಗೆದು ಬೀಳುತ್ತವೆ. ಆದರೆ ಬಲೆಗೆ ಬಿದ್ದ ಅಧಿಕಾಂಶ ಮೀನುಗಳು ತಪ್ಪಿಸಿಕೊಳ್ಳಲಾರವು, ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನೂ ಮಾಡುವುದಿಲ್ಲ. ಅದಕ್ಕೆ ಬದಲಾಗಿ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದ್ರ ಬದಲಾಗಿ ಆ ಬಲೆಯನ್ನೇ ಕಚ್ಚಿಕೊಂಡು ಕೆಸರಿನೊಳಕ್ಕೆ ಹೋಗಿ ತೋರ್ಕೊಂಡು ಅಲ್ಲಿ ಸುಮ್ಮನೆ ಯೋಚಿಸುತ್ತವೆ. ಇನ್ನು ಭಯ ಪಡಬೇಕಾದ್ದೇನಿಲ್ಲ, ಸುರಕ್ಷಿತವಾಗಿದ್ದೇವೆ ನಾವಿಲ್ಲಿ. ಆದರೆ ಅವು ಗೊತ್ತಿಲ್ಲ, ಬೆಸ್ತ ಸರ್ ಅಂತ ಬಲೆ ಎಳೆದು ತಮ್ಮನ್ನು ಹೊರಕ್ ಹಾಕ್ತಾನೆ ಅನ್ನೋದನ್ನು, ಆಮೇಲೆ ಒಳಕ್ ಹಾಕ್ತಾನೆ ಅಂತ. ಇವ್ರನ್ನೇ ಬದ್ಧ ಜೀವರಿಗೆ ಹೋಲಿಸಬಹುದು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಆ ಬಲೆಯನ್ನೇ ಕಚ್ಚಿಕೊಂಡು ಕೆಸನಲ್ಲಿ ಹೊತ್ಕೊಂಡು ಹೇಳುತ್ತಂತೆ ಮನಸ್ಸಲ್ಲೇ ಅನ್ಕೊಳ್ತವೆ, ಇನ್ನು ಪರವಾಗಿಲ್ಲ ಸುರಕ್ಷಿತವಾಗಿದ್ದೇವೆ. ನಾವು ಈ ರೀತಿಯ ಭದ್ರತೆಯನ್ನೆಲ್ಲ ಮಾಡ್ಕೊಳ್ತೀವಿ. ನಾವು ಏನೋ ಯಾವಾಗಲಿಗೆ ಏನಾಗುತ್ತೋ ಗೊತ್ತಿಲ್ಲ, ಭದ್ರವಾಗಿರಬೇಕು, ರಕ್ಷಣೆ ಮಾಡ್ಕೊಳ್ಬೇಕು ನಮ್ಮನ್ನು ನಾವು ಅಂತ ಇಲ್ಲೇ ಒಂದು ಬಗೆಯ ರಕ್ಷಣೆಯನ್ನು ನೋಡ್ಕೊಳ್ತೀವಿ ನಾವು. ಆದ್ರೆ ಕೊನೆಗೂ ಒಂದ್ ದಿವಸ ಹೋಗ್ಬೇಕಾಗುತ್ತೆ ಅನ್ನೋದನ್ನ ಯಾರಾದ್ರೂ ಹೇಳಿದ್ರೆ ಬಿಡ್ತು ಅನ್ನ ಅದೆಲ್ಲ ಹೇಳ್ಬಾರ್ದು, ಅದೆಲ್ಲ ಬಿಡುತ್ತೆ. ಬದ್ಧ ಜೀವರ ಹಣೆ ಬರಹ ಸುಖವಾಗಿದ್ದೀವಿ ನಾವಿಲ್ಲಿ, ಎಲ್ಲ ಮಾಡಬೇಕಾದ್ನೆಲ್ಲ ಬಂದೋಬಸ್ತು ಮಾಡಿಕೊಂಡಿದ್ದೇವೆ. ಇನ್ನು ನಮ್ಮನ್ನ ಯಾವ ಮೃತ್ಯು ದೇವತೆಯು ಕೂಡ ಅಲ್ಲ ಅದಕ್ಕೆ ಸಾಧ್ಯವಿಲ್ಲ ಅಂತ ಎಷ್ಟು ಸ್ವಾರಸ್ಯವಾಗಿ ಹೇಳಿದ್ದಾರೆ ಶ್ರೀರಾಮಕೃಷ್ಣ. ಬಳಿಕ ಹೇಳ್ತಾರೆ ಬದ್ಧ ಜೀವರು ಈ ಪ್ರಪಂಚದಲ್ಲಿ ಕಾಮಕಾಂಚನದಿಂದ ಬದ್ಧರಾಗಿರ್ತಾರೆ, ಕೈಕಾಲುಗಳಿಗೆ ಬೇಡಿ ಆದರೆ ಭಾವಿಸ್ತಾರೆ ಕಾಮಕಾಂಚನದಿಂದಲೇ ತಮಗೆ ಸುಖ ದೊರೀತದೆ, ನಿರ್ಭಯವಾಗಿ ಇರಬಹುದು ಅನ್ನೋದಾಗಿ ಅವರಿಗೆ ಗೊತ್ತಿಲ್ಲ. ಅದರಿಂದಲೇ ಸರ್ವನಾಶ ಅಂತ ಅನ್ಸತಕ್ಕಂಥದ್ದು. ಬದ್ಧ ಜೀವ ಸಾಯುವಾಗ ಆತನ ಹೆಂಡತಿ ಹೇಳ್ತಾರೆ ನೀವೇನೋ ಹೊರಟು ಬಿಟ್ರಿ, ನನಗೇನು ಮಾಡಿ ಇಟ್ಬಿಟ್ರಿ. ಮಾಯೆ ಅಂಥದ್ದು, ಇದೆಲ್ಲ ನನ್ನ ಮಾತಲ್ಲ ಶ್ರೀರಾಮಕೃಷ್ಣ ಮಾತು, ಮಾಯೆ ಅಂಥದ್ದು. ದೀಪ ಸ್ವಲ್ಪ ದಪ್ಪವಾಗಿ ಉರಿತಾ ಇದ್ರೆ ಬದ್ಧ ಜೀವ ಹೇಳ್ತಾನೆ ಎಣ್ಣೆ ಹೆಚ್ಚಾಗಿ ಖರ್ಚಾಗ್ತದೆ, ಬತ್ತಿ ಸಣ್ಣದ ಮಾಡಿ ಹೋಗು. ಆದರೆ ಆತ ಮಲಗಿರೋದು ಮೃತ್ಯುಶೈಯಲ್ಲಿ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಆದರೆ ಆತ ಮಲಗಿರೋದು ಮೃತ್ಯುಶೈಯಲ್ಲಿ, ಮರುಕ್ಷಣಕ್ಕೆ ಹಾಕದೆ ಹೋಗ್ತಾ ಇದ್ದಾನೆ, ಎಣ್ಣೆ ಹೆಚ್ಚು ಖರ್ಚಾಗುತ್ತೆ ದೀಪ ಸಣ್ಣಕ್ಕೆ ಮಾಡು. ಮರಣ ಕಾಲದಲ್ಲಾದರೂ ಕೂಡ ಪರಮಾತ್ಮನ ಸ್ಮರಣೆ ಮಾಡಬೇಕು ಅಂತ ಹೇಳ್ತಕ್ಕಂತ ಮಾತನ್ನ ಎಷ್ಟೊಂದು ಕಡೆಯಿಂದ ವಿಧ ವಿಧವಾಗಿ ಹೇಳಲಾಗಿದೆ. ಆದರೂ ಕೂಡ ಅವನು ಹೇಳ್ತಾನೆ ಎಣ್ಣೆ. ಆದರೆ ಇವನ ಜೀವನದ ಎಣ್ಣೆನೇ ಮುಗಿದೋಗಿದೆ ಅಲ್ಲಿ, ಬತ್ತಿ ಆರ್ತಾ ಇದೆ, ದೀಪ ಆರ್ತಾ ಇದೆ ಇವಂದು, ಗೊತ್ತಿಲ್ಲ ಅವನಿಗೆ. ಇದೇ ಸಂದರ್ಭದಲ್ಲಿ ನಾನು ಇದೇ ಸಭಾಂಗಣದಲ್ಲಿ ಒಂದೆರಡು ಸಲ ಹೇಳಿದ್ದುಂಟು. ನಾನಿನ್ನೂ ಚಿಕ್ಕ ಹುಡುಗ ಆಗಿದ್ದಾಗ ಪಕ್ಕದ ಮನೆ ಒಬ್ರು ರಾಮರಾಯ್ ಇರುವಂತ ಅವ್ರ ಹೆಸರು, ತೀರೋಗ ಆಯ್ತಾದ್ರಿಂದ ಹೆಸರು ಹೇಳ್ಬೋದು, ಏನ್ ತೊಂದರೆ ಇಲ್ಲ. ಅವರು ಬಹಳ ಶ್ರೀಮಂತರು, ದೊಡ್ಡ ಮನೆ, ಆಗಿನ ಕಾಲದ ಮನೆ. ಈ ತರದ ತೊಲೆಗಳನ್ನ ರೋಜ್ವುಡ್ನಿಂದ ಅಂದ್ರೆ ಕರಿ ಮರದಿಂದ ಕಟ್ಟಿಸಿದ್ದಾರೆ. ದೊಡ್ಡ ದೊಡ್ಡ ತೊಲೆಗಳೆಲ್ಲ ಇವೆ, ಅದ್ರ ಕೆಳಗಡೆ ಅವ್ರನ್ನ ಮಲಗಿಸಿದ್ದಾರೆ. 80 ದಾಟಿದಂತಹ ಅವರು ಮಲಗಿಸಿದ್ದಾರೆ. ಇನ್ನೇನು ಪ್ರಾಣೋತ್ಕ್ರಮಣದ ಸಮಯ. ಅವ್ರು ಹೇಳಿದ್ರಂತೆ, ನನಗೆ ಯಾರೋ ಬಂದು ಹೇಳಿದ್ರು, ಹುಡುಗ ನಾನು, ನನ್ನ ಹತ್ರ ಹೇಳಿದ್ರು ಆ ಮುದುಕಪ್ಪ ಈ ತರ ಹೇಳ್ದ ಅಂತ. ಏನ್ ಹೇಳ್ದ ಅಂತ ಹೇಳಿದ್ರೆ, ಆಹಾ, ಇಂತಿಂತಹ ದೊಡ್ಡ ತೊಲೆಗಳನ್ನೆಲ್ಲ ಬಿಟ್ಟು ಹೋಗ್ಬೇಕೆ, ಅಕ್ಕಪಕ್ಕದಲ್ಲಿ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಬಂಧು ಬಳಗದವರೆಲ್ಲ ಇದ್ದಾರೆ, ಅದೆಲ್ಲ ಅವನಿಗೆ ಕಾಣಿಸಲಿಲ್ಲ. ತಾನು ಕಷ್ಟಪಟ್ಟು ಕಟ್ಟಿದಂತಹ ಆ ತೊಲೆಗಳನ್ನು ಬಿಟ್ಟು ಹೋಗ್ಬೇಕು, ಸುಂದರವಾದ ತೊಲೆಗಳೇ, ಈಗಿನ ಕಾಲದಲ್ಲಿ ಅವ್ರಿಗೆ ತುಂಬಾ ಬೆಲೆ ಇದೆ. ನಾನು ಹೇಳಿದಂತೆ, ಇಂತಿಂತಹ ತೊಲೆಗಳನ್ನೆಲ್ಲ ಬಿಟ್ಟು ಹೋಗ್ಬೇಕೆ ಅಂತ ಹೇಳಿದ್ರು ಅಂತ ನನಗೆ ವರ್ತಮಾನ ಹೇಳಿದ್ರು, ಚಿಕ್ಕ ಹುಡುಗ ಆಗಿದ್ದಾಗ ಹೇಳಿದ್ರು. ಆದ್ರೆ ನನ್ನ ಮನಸ್ಸಲ್ಲಿ ಎಷ್ಟು ಮುದ್ರೆ ಒಟ್ಟು ಬಿಟ್ಟಿದೆ ಅಂತ ಹೇಳಿದ್ರೆ, ಅದು ನೋಡಿ ಇವತ್ತಿಗೂ ಅದನ್ನು ಹೇಳ್ತಾ ಇದ್ದೇನೆ. ಈ ಬಗೆಯ ಮಾನಸಿಕ ಸ್ಥಿತಿ ಅಂತ ಹೇಳತಕ್ಕಂತ ಅದು ಬದ್ಧ ಜೀವರ ಮನೋಭಾವ. ಬದ್ಧ ಜೀವರು ಭಗವತ್ ಚಿಂತನೆ ಮಾಡುವುದೇ ಇಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ, ಮುಂದುವರಿಸ್ತಾರೆ, ಸಮಯ ದೊರೆತರೆ ಕಾಡು ಹರಟೆ, ಇಲ್ಲದಿದ್ರೆ ಕೆಲಸಕ್ಕೆ ಬಾರದ ಕೆಲಸ ಇವುಗಳನ್ನು ತೊಡಗುತ್ತಾರೆ. ಕೆಲಸಕ್ಕೆ ಬಾರದ ಕೆಲಸ ಅಂತ ಹೇಳಿದ್ರೆ, ಅದಕ್ಕೆ ಉದಾಹರಣೆಯನ್ನು ಈಗಲೇ ಒಮ್ಮೆ ಕೊಡ್ತೀನಿ ನಾನು. ಬಹಳ ಸ್ವಾರಸ್ಯಕರವಾದ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಶ್ರೀರಾಮಕೃಷ್ಣ. ಒಬ್ಬ ಅರೆಹುಚ್ಚ ಪ್ರತಿದಿನ ಮನೆಯಿಂದ ಒಂದು ದೊಡ್ಡ ಕೋಲ್ ತಗೊಂಡು ಕುಂಬಾರ ಗುಂಡಿಗೆ ಹೋಗೋದಂತೆ. ಅಲ್ಲಿ ಹೋಗ್ಬಿಟ್ಟು ಅರ್ಧ ಬೆಂದ ಮಡಿಕೆಗಳು, ಆಮೇಲೆ ಸ್ವಲ್ಪ ಸೀಳಕ ಬಿಟ್ಟಂತಹ ಮಡಿಕೆಗಳು, ಗಡಿಗೆಗಳು, ಅವನ್ನೆಲ್ಲ ಸುಮ್ಮನೆ ಹಾಗೆ ಹಾಕಿಬಿಟ್ಟಿರ್ತಾರೆ. ಯಾಕಂದ್ರೆ ಆ ಕುಂಬಾರಿಗೆ ಅದನ್ನ ಒಡೆದು ಪುಡಿ ಪುಡಿ ಮಾಡೋಕೆ ಸಮಯ ಇಲ್ಲ ನೋಡಿ, ಅದು ಸುಮ್ಮನೆ ಹಾಗೆ ಹಾಕಿಬಿಟ್ಟಿರ್ತಾರೆ. ಈ ಅರೆ ಹುಚ್ಚ ಇದನ್ನಲ್ಲ, ಅವನು ಯೋಚನೆ ಮಾಡ್ತಾನಂತೆ, ಇದೆಲ್ಲ ಪೂರ್ತಿ ಪುಡಿ ಪುಡಿ ಆಗಿಬಿಟ್ರೆ ಇನ್ನಷ್ಟು ಮಡಿಕೆಗಳದೆಲ್ಲ ಹಾಕೋದು ಅನುಕೂಲವಾಗುತ್ತೆ ಅಂತ ಅಂದ್ಬಿಟ್ಟಿದೆ. ಆ ಉದ್ದದ ಕೋಲಿನಿಂದ ಪ್ರತಿಯೊಂದನ್ನು ಹೊಡೆದು ಬಡದು ಪುಡಿ ಪುಡಿ ಮಾಡಿ 12 ಹೊತ್ತಿಗೆ ಬೆವರು ಸುರಿಸ್ತಾ ಮನೆಗೆ ಬಂದು ಹೇಳ್ತಾನಂತೆ, ಎಲ್ಲಿ ಇವತ್ತು ಬಹಳ ಕೆಲಸ ಮಾಡಿ ತುಂಬಾ ಸುಸ್ತಾಗಿದೆ, ಬೇಗ ಊಟ ಕೊಡು. ಇವನು ಮಾಡಿದಂತಹ ಅತ್ಯಂತ ಉಪಯುಕ್ತವಾದ ಕೆಲಸ ಅವನ ದೃಷ್ಟಿಯಲ್ಲಿ ಇದೇ ಕೆಲಸಕ್ಕೆ ಬಾರದಿರತಕ್ಕಂತಹ ಕೆಲಸ ಅಂತ ಹೇಳಿದ್ರೆ ಇದನ್ನೇ ಶ್ರೀರಾಮಕೃಷ್ಣ ಹೇಳ್ತಾ ಇರತಕ್ಕಂಥದ್ದು. ಯಾಕೆ ಹೀಗೆ ಅಂತ ಕೇಳಿದ್ರೆ, ಅಂದ್ರೆ ಕೆಲಸಕ್ಕೆ ಬಾರದ ಕೆಲಸದಲ್ಲಿ ಯಾತಕ್ಕೆ ತೊಡಗಿದ್ದೀರಿ ಅಂತ ಏನಾದರೂ ಕೇಳಿದ್ರೆ ಉತ್ತರ ಹೇಳ್ತಾರಂತೆ ಶ್ರೀರಾಮಕೃಷ್ಣ ಹೇಳ್ತಾರ ಉತ್ತರನ, ಸುಮ್ಮನೆ ಕುಳಿತಿರೋದಕ್ಕಾಗೋದಿಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರ ಉದಾಹರಣೆ, ಸುಮ್ಮನೆ ಕುಳಿತುಕೊಂಡಿರೋದಕ್ಕಾಗೋದಿಲ್ಲ ಅವರಿಗೆ, ಅದಕ್ಕೆ ಆಕಾಶಕ್ಕೆ ಏಣಿ ಹಾಕ್ತಾ ಇರ್ತಾರೆ. ಹಾಗೂ ಸಮಯ ಕಳೆಯದೇ ಇತ್ತು ಅಂತ ಹೇಳಿದ್ರೆ ಇಸ್ಪೀಟ್ ಆಡೋದಕ್ಕೆ ಶುರು ಮಾಡ್ತಾರೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಇಲ್ಲಿ ಬರೆದಿದೆ ಅದು, ಆಗಿನ ಕಾಲದಲ್ಲೂ ಇಸ್ಪೀಟ್ ಇತ್ತು ಅಂತ ಗೊತ್ತಾಗುತ್ತೆ. ಪ್ರಾಪಂಚಿಕರು ತಮ್ಮ ಸಮಯವನ್ನು ಕೊಲ್ಲುವುದಕ್ಕೆ ಯಾವ ಯಾವ ವ್ಯವಸ್ಥೆಯನ್ನು ಮಾಡಿರುತ್ತಾರೆ, ಯಾವ ರೀತಿಯಲ್ಲಿ ತಮ್ಮ ಅತ್ಯಂತ ಅಮೂಲ್ಯವಾದ ಕಾಲವನ್ನ ನಾಶ ಮಾಡ್ತಾ ಇದ್ದಾರೆ, ಆ ಕಾಲವೇ ಅವ್ರನ್ನ ಹೇಗೆ ನಾಶ ಮಾಡಲಿಕ್ಕಿದೆ ಮುಂದೆ ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಹೇಳಿ ಶ್ರೀರಾಮಕೃಷ್ಣ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತು ಬಿಡ್ತಾರೆ. ಬಳಿಕ ಅವ್ರು ಹೇಳಬೇಕಾದ್ರೆ ಮೊದಲೇನೇನೆ ಭಕ್ತ ಒಬ್ಬ ಹೇಳ್ತಾನೆ, ಮಹಾಶಯರೇ, ಹಾಗಾದ್ರೆ ಈ ವಿಧದ ಪ್ರಾಪಂಚಿಕ ಜೀವರ ಉದ್ಧಾರಕ್ಕೆ ಯಾವ ಮಾರ್ಗವೂ ಇಲ್ಲವೇ? ಅದೊಂದು ದೊಡ್ಡ ಪ್ರಶ್ನೆ ಅಲ್ಲ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನಿಶ್ಚಯವಾಗಿ ಇದೆ. ಆಗ ಸಾಧುಸಂಗ, ಆಗ ನಿರ್ಜನ ಪ್ರದೇಶದಲ್ಲಿ ಭಗವತ್ ಚಿಂತನೆ ಮಾಡ್ತಾ ಇರಬೇಕು, ಅವನನ್ನು ಪ್ರಾರ್ಥಿಸ್ತಾ ಇರಬೇಕು, ಹೇ ಭಗವಂತ ನನಗೆ ಶ್ರದ್ಧಾಭಕ್ತಿ ಕೊಡು ಅನ್ನೋದಾಗಿ. ಶ್ರದ್ಧಾಭಕ್ತಿ ಉಂಟಾಗ್ಬಿಡ್ತು ಅಂತ ಹೇಳಿದ್ರೆ ಎಲ್ಲವೂ ದೊರೆತಾಗೆ, ಶ್ರದ್ಧೆಗಿಂತ ಮಿಗಿಲಾದ್ವಿ ಯಾವುದೂ ಇಲ್ಲ. ಹೀಗೆ ಅಂತ ಹೇಳಿ ಕೇದಾರ ಅಂತ ಇನ್ನೊಬ್ಬ ಭಕ್ತ ಇದ್ದಾನೆ, ಅವನಿಗೆ ಕೇದಾರನಾಥ ಅಂತ, ಅವನಿಗೆ ಹೇಳ್ತಾರೆ ಶ್ರೀರಾಮಕೃಷ್ಣ, ಶ್ರದ್ಧೆಯ ಶಕ್ತಿ ಎಷ್ಟು ಜೋರಾದದ್ದು ಗೊತ್ತೇ, ಪುರಾಣದಲ್ಲಿ ಹೇಳಿದೆ, ಸಾಕ್ಷಾತ್ ಪೂರ್ಣ ಬ್ರಹ್ಮ ಶ್ರೀರಾಮಚಂದ್ರ ಲಂಕೆಗೆ ಹೋಗೋದಕ್ಕೆ ಸೇತುವೆ ಕಟ್ಟಬೇಕಾಗಿ ಬಂತು. ಆದರೆ ಅವನ ಸೇವಕನಾದಂತಹ ಹನುಮಂತ ರಾಮನಾಮದಲ್ಲಿ ಶ್ರದ್ಧೆ ಇಟ್ಟು ಒಂದೇ ನೆಗೆತಕ್ಕೆ ಸಮುದ್ರ ದಾಟಿ ಆಚೆ ತಲುಪಿದ ಗೊತ್ತೆ. ಆದ್ರೆ ಈ ಸೇತುವೆ ಏನೂ ಬೇಕಾಗಲಿಲ್ಲ ಅಂತ ಹೇಳಿದಾಗ ಎಲ್ಲರೂ ನಗ್ತಾರೆ. ಬಳಿಕ ಅದನ್ನ ಸಮರ್ಥಿಸುವುದಕ್ಕೆ ಇನ್ನೊಂದು ಕಥೆ ಕೂಡ ಹೇಳ್ತಾರೆ. ಒಮ್ಮೆ ಒಬ್ಬ ಸಮುದ್ರ ದಾಟಬೇಕಾಗಿತ್ತು. ವಿಭೀಷಣ ಒಂದು ಎಲೆಯ ಮೇಲೆ ರಾಮನಾಮ ಬರೆದು ಅದನ್ನ ಆತನ ಪಂಚೆಯ ಕೊನೆಗೆ ಕಟ್ಟಿ ಹೇಳಿದ. ಏನು ಹೆದರಬೇಕಾಗಿಲ್ಲ, ಶ್ರದ್ಧೆ ಇಟ್ಟು ನೀರಿನ ಮೇಲೆ ನಡೆದು ಹೋಗಬಹುದು, ನಡೆದು ಹೋಗು. ಆದ್ರೆ ನೋಡ್ಕೋ, ಶ್ರದ್ಧೆ ಕಳೆದುಕೊಂಡಿಯೋ ಮುಳುಗಿಯೇ ಹೋಗ್ಬಿಡ್ತಿ. ಆತ ನಿರಾಯಾಸವಾಗಿ ಸಮುದ್ರದ ಮೇಲೆ ನಡೆದು ಹೋಗ್ತಾ ಇದ್ದ. ಮಧ್ಯೆ ಆತನಿಗೆ ಅತ್ಯಂತ ಕುತೂಹಲ ಹುಟ್ಟಿತು. ಪಂಚೆ ಕೊನೆಯಲ್ಲಿ ಏನು ಕಟ್ಟಿದೆ ಒಮ್ಮೆ ನೋಡ್ಬಿಡೋಣ ಅನ್ನೋದಾಗಿ ಬಿಚ್ಚಿ ನೋಡ್ತಾನೆ. ಕೇವಲ ರಾಮನಾಮ ಅಂತ ಬರೆದಿದೆ. ಆಗ ಅವನಿಗೆ ಭಾವನೆ ಬಂತು, ಏನಿದು ಬರೀ ರಾಮನಾಮ ಇಷ್ಟೇನಾ? ಅಂದದೆ ತಡ ಶ್ರದ್ಧೆ ಕಳೆದುಕೊಂಡ, ಶ್ರದ್ಧೆ ಕಳೆದುಕೊಳ್ಳದೆ ತಡ ಮುಳುಗಿ ಹೋದ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಶ್ರದ್ಧೆ ಅಂತ ಹೇಳ್ತಕ್ಕಂಥದ್ರ ಮೂಲಕವೇ ನಾವು ಪರಮಾತ್ಮನ ಸೇರ್ಬೇಕಾಗಿದೆ. ಅತೀಂದ್ರಿಯವಾದಂತಹ ವಸ್ತುವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಶ್ರದ್ಧೆ ಒಂದೇ ದಾರಿ. ನಾನ್ಯಪ್ಪಂತಹ ವಿದ್ಯತೆ ಏನಾಯ. ಆದ್ರಿಂದ ಗುರುವಾಕ್ಯೇಶು ವಿಶ್ವಾಸ, ಯಾರು ಗುರು ಯಾರು ಆಗಲೇ ಅನುಭವವನ್ನು ಮಾಡಿಕೊಂಡಿದ್ದಾರೋ ಅವರೇ ಗುರು. ಅಂತಹ ಗುರುವಿನ ವಾಕ್ಯದಲ್ಲಿ ಸಂಪೂರ್ಣ ವಿಶ್ವಾಸವಿಟ್ಟು ಮುಂದುವರಿತಕ್ಕಂಥದ್ದು ಒಂದೇ ಮಾರ್ಗ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದರ ಕುರಿತಾಗಿ ಇನ್ನೂ ಹೆಚ್ಚಿನ ವಿವರವನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಹೇಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.